ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲವಾ ರಾಜಣ್ಣ ನನಗಿಂತ ಮೊದ್ಲೇ ಬಂದ್ ಕೂತವನೆ ಮನೆಗೆ ಕಾಣ್ಲಿಲ್ವೇ ಕೂತ್ಕೊಂಡ ಅವಾಗಿಂದ ಇದು ಬಿಡಿಸ್ತಾ ಕೂತಿದ್ದೀನಿ. ಅಲ್ಲ ನನಗನ್ನಿಸ್ತದೆ ಕಮಲವಾ, ಈಗ ನಮ್ದೆಲ್ಲ ಮಾತುಕತೆ ಮುಗಿದ್ಮೇಲೆ ಒಂದ್ಸರಿ ಕೊಡ್ತೀರ ಕಷಾಯವಾ? ಇವ ಮೊದ್ಲೇ ಬಂದ್ಬಿಟ್ಟು ಒಂದ್ಸರಿ ಮೊದ್ಲಾಗಿ ಅಡ್ವಾನ್ಸ್ ಆಗಿ ಕುಡ್ಕೊಬಿಡುವ ಅಂತ ಇವ. ಇಲ್ಲ ಪಾಪ, ಕಷಾಯ ಕುಡಿಲಿಲ್ಲ, ಇಬ್ರು ಟೀ ಕುಡ್ದು ನಾನು ಅಡ್ಗೆ ಮಾಡಕ್ಕೆ ಅಂತ ಸೊಪ್ಪನ್ನ ಬಿಡಿಸ್ತಾ ಕುಂತಿದ್ದೆ. ಕುಡಿಲ್ವಸಿ ನಾನು ಬಿಡಿಸ್ಕೊಡ್ತೀನಿ ಅಂತ ಬಿಡಿಸ್ತಾ ಕುಂತವ್ರೆ. ಈ ಒಳ್ಳೆ ಬುದ್ಧಿ ಬೇರೆ ಬಂದ್ಬಿಟ್ಟದಲ್ಲ ರಾಜ, ಈಗ ಬತ್ತಾ ಮೊದ್ಲ ಬಂದಿತ್ತು ನಂಗೆ. ಅಯ್ಯೋ ಹೇಳಯ್ಯ, ನಾನು ನೋಡಿವ್ನಿ ನಿಮ್ ಹೆಂಗ್ಸರು. ನೀನು ಈಗ ಕೇಳಿ ಹೇಳ್ತೀನಿ ನಿಮ್ ಹೆಂಗ್ಸರು ನಿನ್ ಬಗ್ಗೆ ಎಲ್ಲ ಹೇಳವ್ರಕ್ಕಪ್ಪ. ಯಾವತ್ತಾರು ಸಹಾಯ ಮಾಡಿದ್ಯ ಹೆಂಗ್ಸರಿಗೆ? ಸೊಪ್ಪಿಸ್ಕೊಂತ ಹೇಳ್ದಾರೆ, ಒಂದ್ ದಿವಸ ಬಿಡಿಸ್ಕೊಟ್ಟಿದ್ದೀನಿ, ಒಂದ್ ದಿವಸ ಬಿಡಿಸ್ಕೊಟ್ಟಿಲ್ಲ. ಇಲ್ಲ ಇಲ್ಲ ಬಿಡು ಪಾಪ, ಎಲ್ಲಾ ಮಾಡ್ತಾನೆ ಸುಮ್ನೆ, ಅದ್ ಯಾಕೆ ಎಣಿಕ್ತಿಯ? ಅಲ್ಲೋಡಲ್ಲಿ ಸುಬ್ಬಣ್ಣ ಬತ್ತವನೆ ನೋಡಲ್, ಜೊತೆಗೆ ಯಾರನ್ನೋ ಕರ್ಕೊಂಡ್ ಬತ್ತವ್ ನೋಡಪ್ಪ. ಅಲ್ಲಿ ಕತ್ಲೆ ಮೊಬ್ಬ ಕಾಣ್ತಾ ಇದೆಯಲ್ಲಪ್ಪ, ಸಣ್ಣ ಕುದ್ದಕವ್ರೆ. ಛತ್ರಿ ತಗೊಂಡಿದೀಯ ಇಲ್ವಾ? ಛತ್ರಿ ಹಾಕ್ತಾರನೆ, ಇವತ್ ಮಳೆ ಬತ್ತಿದ್ದಲ್ಲ. ಅಲ್ಲ ಸುಬ್ಬಣ್ಣ ತಂದ್ಕೊಡ್ತೀನಿ ಅಂದಿದ್ದಲ್ಲ, ಬರೀ ಕೈಲಿ ಬತ್ತಾ ಇದೆಯಲ್ಲ. ಬರ್ಲಿ ಬರ್ಲಿ ಸುಬ್ಬಣ್ಣ. ಏನಪ್ಪ ಎಲ್ಲ ಮುಂಚೆ ಬಂದ್ ಸೇರ್ಕೊಂಡ್ಬಿಟ್ಟಿದೀರಾ? ಓಹೋ ಬಂದ ಕಣಪ್ಪ. ಇದೇನ್ ಸುಬ್ಬಣ್ಣ, ಜೊತೆಲಿ ಯಾರನ್ನ ಕರ್ಕೊ ಬಂದಿದ್ದೆ? ಯಾಕೆ ಭಯವಾ? ಭಯ ಯಾಕಪ್ಪ? ಅಲ್ಲ ಛತ್ರಿಗಿತ್ರಿ, ಅಲ್ಲ ಛತ್ರಿಗಿತ್ರಿ, ಹಸಿ ಬಾಯಿವೇ, ಹಸಿ ಬಾಯಿವೇ. ಈಗ ಭಯ ಪಡೋಂತ ಏನಿಲ್ಲ, ಇವರು ಡಾಕ್ಟರ್ ಪಂಪನಗೌಡ ಅಂತ. ಓಹ್ ಕೇಳಿವಿನಿ ಕನಪ್ಪ. ಪಂಪನಗೌಡ್ರೆ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕಮಲಕ್ಕ. ಈ ಚಾಮರಾಜನಗರದಲ್ಲಿ ಅರದನಹಳ್ಳಿನಲ್ಲೇ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ವಿಜ್ಞಾನಿಗಳು ಹಿಂಗೆ ಪಕ್ಕದ ಹಳ್ಳಿಗೆ ಬಂದಿದ್ರು, ಅಲ್ಲಿ ಏನಾವಸಿ ಸಮಸ್ಯೆ ಇತ್ತು, ಇವ್ರನ್ನ ಕರ್ಸಿದ್ರು. ಹಿಂಗೆ ಹೊರಟ್ರಲ್ಲ, ಬನ್ನಿ ವಸಿ ನಮ್ಮ ಅಟ್ಟಿಗೂ ವಸಿ ಹೋಗವ, ಯಾಕಂದ್ರೆ ಇನ್ನೊಬ್ರು ಗೆಳೆಯರು ಇವ್ರನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗವ್ರೆ, ಅವ್ರು ಬರೋದು 8:30 ಆಯ್ತದೆ. ಅದಕ್ಕೆ ನಾನು ಬನ್ನಿ ಹಿಂಗೆ ಅಂತ ಕರ್ಕೊಂಬಂದ. ಒಳ್ಳೆ ಕೆಲಸ ಮಾಡದೆ ಸುಬ್ಬಣ್ಣ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡದೆ. ನಾನು ಕೇಳಿ ಇವ್ರ ಬಗ್ಗೆ ಕೇಳಿವ್ನಿ ಕನಪ್ಪ, ರೇಡಿಯೋದಲ್ಲೆಲ್ಲ ಬರ್ತದೆ ಇವ್ರು, ಇವ್ರ ಧ್ವನಿ ಎಲ್ಲ ಕೇಳಿವ್ನಿ. ಶಂಕರಣ್ಣ ಹೊಸಿ ಹೊಸಿ ಇರು, ಕಮಲಕ್ಕಂಗ್ ಹೊಸಿ ಹೇಳ್ಬಿಡ ನೋಡವ, ಅತಿಥಿಗಳು ಬಂದವ್ರೆ, ಹೊಸಿ ವಿಶೇಷವಾಗಿ ಏನಾರು ಮಾಡ್ಬಿಡಿ. ಅಲ್ಲ ಕಣ್ರಪ್ಪ, ಈಗ ಅತಿಥಿಗಳು ಯಾಕೆ ಬಂದವ್ರೆ ಹೇಳಿದೆ, ಇವ ಆಗ್ಲೇ ತಿಂಡಿ ಉಂಟದ. ಸುಬ್ಬಣ್ಣ ಈಗ ನಮ್ಮ ಮಟ್ಟಿಗೆ ಬಂದವ್ರನ್ನ ವಿಶೇಷವಾಗಿ ನೋಡ್ಕೋಬೇಕಾದ್ ನಮ್ ಧರ್ಮ ತಾನೆ. ಹಂಗಲ್ಲ ಬಿಡಪ್ಪ, ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮಾಡ್ತಿದ್ದೆ ಅಂತ ಎಲ್ಲರೂ ಹಂಗೆ ಮಾಡಿದ್ರೆ, ನಮ್ ಕಾರ್ಯಕ್ರಮ ಇಲ್ಲಿ ಮುಗಿದ್ಮೇಲೆ ಮನೆ ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ಭೋಜನ ಹಾಕ್ಸ್ಬಿಡು. ಸರಿ ಆಯ್ತು, ಈಗ ಪಕ್ಕದಲ್ಲಿ ಯಾಕೆ ಬಂದಿದ್ರು ಅಂತ ನೀನ್ ಕೇಳಲಿಲ್ಲ, ವಸಿ ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ಪಂಪನಗೌಡರು ಬರ್ತಾ ಹೇಳ್ತಾ ಇದ್ರು, ನೋಡಿ ರೈತರು ಕೃಷಿ ಮಾಡ್ತಾರೆ, ಎಲ್ಲರೂ ಉದ್ದೇಶ ಚೆನ್ನಾಗಿಟ್ಕೊಂಡೇ ಮಾಡ್ತಾರೆ, ಒಳ್ಳೆ ಬೆಳೆ ಬೆಳಿಬೇಕು, ಒಳ್ಳೆ ತಳಿ ಬೆಳಿಬೇಕು, ಸಂಪಾದನೆ ಮಾಡ್ಕೋಬೇಕು, ಮುಂದೇನು ಮುಂದಿನ ಪೀಳಿಗೆಗೂ ಒಳ್ಳೆ ಭೂಮಿನ ಮಡಿಕೋಬೇಕು ಅಂತೆಲ್ಲ. ಆದ್ರೂ ವಸಿ ಕೆಲವೆಲ್ಲ ಎಡವಟ್ ಮಾಡ್ಕೋತಾರೆ, ಆತರನೇ ಇಲ್ಲೂ ಆಗಿತ್ತು ಅಂತಿದ್ರು. ಈಗ ಪಂಪನಗೌಡರು ನೀವೇ ಹೇಳಿ, ಏನೆಲ್ಲ ತಪ್ಪುಗಳನ್ನ ಸಾಮಾನ್ಯವಾಗಿ ಮಾಡ್ತಾವ್ರೆ? ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇವನಿ ಅಂದ್ರೆ, ಇವರಲ್ಲಿ ಎಲ್ರಿಗಿಂತ ಜಾಸ್ತಿ ತಿಳ್ಕೊಳ್ಬೇಕಾದವನು ಇವನೇ. ಈಗ ಸುಬ್ಬಣ್ಣ ನೀನೇ ನಾನು ಕೇಳದ ಕೇಳ್ಬಿಟ್ಟೆ ನೀನು, ಈ ಪಂಪನಗೌಡರು ಇಲ್ಲಿ ಬಂದಿರೋದೇ ಹೆಚ್ಚುಕಪ್ಪ. ನಾನು ಕೇಳಕ್ಕೆ ಒಂದ್ ಎರಡ್ ಮೂರ್ ಪ್ರಶ್ನೆ ಇದ್ದ, ಒಂದ್ ಕೇಳ್ಬಿಟ್ಟಿದ್ಯ ನೀನು, ಈಗ ಅದೇ ನನ್ ಸಮಸ್ಯೆ ನೀ ಹೇಳದ್ದೀಯ. ಈಗ ಅವ್ರು ಹೇಳದನ್ ಕೇಳುವ. ಆಯ್ತು ಹೇಳಿ ಪಂಪನಗೌಡರು. ಯಾಕಂದ್ರೆ ಈ ಎಲ್ಲ ಒಂದ್ ಕಡೆ ಸೇರ್ಕೊಂಡಿರ್ತಕ್ಕಂಥದ್ದು, ಇಲ್ಲಿ ನಾನು ಕೆಲವು ಬದಲಾವಣೆಗಳು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಕೃಷಿ ಒಳಗ ಅಂತಕ್ಕಂಥದ್ದು. ಈಗಾಗಲೇ ಕೃಷಿ ಅಂತಕ್ಕಂಥದ್ದು ಬಹಳ ನಮ್ದು ಹಳೆ ಪದ್ಧತಿ. ಕೃಷಿ ಅಂತಕ್ಕಂಥ ಸುಮ್ನೆ ನಾವು ವೈಜ್ಞಾನಿಕವಾಗಿ ಹೇಳ್ತಿರ್ತೇವೆ, ಏನ್ ಹೇಳ್ತಿರ್ತೇವೆ, ದೇವನೊಬ್ಬ ನಾಮ ಹಲವು ಅಂತ. ಅಂದ್ರೆ ಇರ್ತಕ್ಕಂಥ ದೇವನೊಬ್ಬ ಮಾಡೋ ರೀತಿಗೆ ಬೇರೆ ಬೇರೆ ತಕ್ಕಂಥ ಹೆಸರುಗಳನ್ನ ತಕ್ಕಂಗೆ ನಾವು ಕೊಡತಕ್ಕಂಥ. ಕೃಷಿ ಒಳಗೂ ಕೂಡ ಬಹಳಷ್ಟು ಕೃಷಿಗಳಿದಾವೆ, ಆದ್ರೆ ಹೆಸರು ಮಾತ್ರ ಒಂದೇ. ಕೃಷಿಕ್ಕಂತ ರೀತಿಗಳು ಬೇರೆ ಬೇರೆ ಇರಬಹುದು, ಕೃಷಿ ಅಂತಕ್ಕಂಥದ್ದು ಒಂದೇ ವಿಷಯ. ವ್ಯವಸಾಯ ಮಾಡೋ ರೀತಿ ಒಳಗ ಪದ್ಧತಿ ಒಳಗ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರಬೇಕು ಯಾವ ತರ ಕೃಷಿ ಇದೆ ಅಂತಕ್ಕಂಥದ್ದು. ನೀವೆಲ್ಲ ಹಿಂದೆ ಕೇಳಿದ್ರೆ ಸಹಜ ಕೃಷಿ ಅಂತಕ್ಕಂಥದ್ದು, ಸಹಜ ಅಂದ್ರೆ ಅದು ಪ್ರಾಕೃತಿಕ ಕೃಷಿ, ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಮಾಡ್ತಕ್ಕಂತ ಕೃಷಿ ಪ್ರಾಕೃತಿಕ ಕೃಷಿ ಅಂತಂದ್ರೆ. ಹಿಂದೆ ನಿಮ್ಗೆ ಗೊತ್ತಿರಬೇಕು, ಹಿಂದೆ ಈಗಿನ ತಕ್ಕೂ ನೋಡಿದ್ರೆ ನಾವು ಹಿಂದಿನ ತಕ್ಕಂಥ ಜನಸಂಖ್ಯೆನಂತ ನೋಡಿ, ಹಿಂದಿರ್ತಕ್ಕಂಥ ನಾವು ಅವ್ರ ಜನಗಳ ಒಟ್ಟು ಒಂದು ಒಡನಾಟ ನೋಡಿದ್ರೆ ಅಂತಂದ್ರೆ ಆರೋಗ್ಯವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥದ್ದು ಬಹಳ ಅಬ್ಸರ್ವ್ ಮಾಡಿದ್ರೆ ಈಗಿನ ಈಗ ನೋಡಿ ಒಟ್ಟಾರೆ ನಾವೊಂದು ಹೇಳ್ಬೇಕಾದ್ರೆ ಇಂಡಿಯನ್ ಮೆಡಿಕಲ್ ಸೈನ್ಸ್ ಏನ್ ಹೇಳ್ತದೆ ನಮ್ಗೆ ಒಟ್ಟು ಆರೋಗ್ಯದ ಒಂದು ಏಜ್ ನಮ್ಗೆ ಕಡಿಮೆ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು ಇದು ಯಾತಕ್ಕೆ ಅಂತ ಬಂತ ನೋಡಿದ್ರೆ ಇಂದಿನ ಜನಕ್ಕೆ ಎಷ್ಟು ಆರೋಗ್ಯ ಇರ್ತಿತ್ತು ಅಂದ್ರೆ ಸದೃಢವಾಗಿರ್ತಿದ್ರು ಅವರ ವಯಸ್ಸು ಕೂಡ ಎಷ್ಟು ನಿಗದಿತ ವಯಸ್ಸು ಇರ್ತಿತ್ತು 100 ವರ್ಷ 100 ವರ್ಷ ಬದುಕಿರು ಅಂತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ ತಾತ 112ನೇ ವರ್ಷ ನಿಜ ಬದುಕಿದ್ದು ಯಾಕಂದ್ರೆ ಅಷ್ಟು ವರ್ಷ ಈಗ ಬದುಕಕ್ಕೆ ಆಗ್ತಿಲ್ಲ ಈಗಿನ ಜನಕ್ಕೆ ಏನ್ ಸಮಸ್ಯೆ ಇರಬಹುದು ಅಂತಕ್ಕಂಥ ಸ್ವಲ್ಪ ಮೂಲ ಉದ್ದೇಶ ನೋಡಿದ್ರೆ ಅದು ಒಟ್ಟಾರೆ ಕೃಷಿ ನಾವು ಮಾಡ್ತಕ್ಕಂಥ ಕೃಷಿಯ ಮೇಲಿನ ಅವಲಂಬಿತವಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಸಹಜ ಕೃಷಿ ನಿಧಾನವಾಗಿ ಹಂತಂತವಾಗಿ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಮನುಷ್ಯನಿಗೆ ನಾನು ಹೇಳ್ಬೇಕಾದ್ರೆ ಆಸೆಗಳಿರ್ಲಿಲ್ಲ, ಆಸೆಗಳಿತ್ತು ಅಲ್ಲಿ, ಬಟ್ ಅತಿ ಆಸೆ ಇರಲಿಲ್ಲ. ಕೇಳಪ್ಪ ಬಹಳ ರಾಜಣ್ಣ ತಿಳ್ಕೋ, ನೀನು ವ್ಯವಸಾಯಗಾರ, ಆಸೆಗೂ ಅತಿ ಆಸೆಗೂ ಬಹಳ ವ್ಯತ್ಯಾಸ ಇದೆ. ಕೃಷಿಯೊಳಗೆ ನಾವು ಉತ್ಪಾದನೆ ಮಾಡ್ತಿದ್ರು ಬಟ್ ಮಾಡೋದ್ರಲ್ಲಿ ಸಂತೃಪ್ತಿ ಇತ್ತು. ಬಟ್ ಇವತ್ತು ಏನಾಗಿದೆ, ಹೆಚ್ಚಿಗೆ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು. ನೀವು ಇಂದಿನ ಸ್ವಲ್ಪ ನೋಡಿದ್ರೆ ಹೆಚ್ಚು ಕಡಿಮೆ 65 ಇಂದಿನ ಸ್ವಲ್ಪ ದಿವಸಗಳನ್ನ ನೆನಪು ಮಾಡ್ಕೊಂಡ್ರೆ ಏನಾಗ್ತಿತ್ತು ಅಂತಂದ್ರೆ ಇರ್ತಕ್ಕ ಜನಸಂಖ್ಯೆನೂ ಕಡಿಮೆ, ಬರೀ 30 ಕೋಟಿ ಜನಸಂಖ್ಯೆ ಅವಾಗ, ಈಗ ಬಿಡಿ ಜಾಸ್ತಿನೇ ಇತ್ತು, ಜಾಸ್ತಿ ಇತ್ತು ಪ್ರತಿಯೊಬ್ಬರಿಗೆ. ಈಗ 137-138 ಕೋಟಿ ಹೋಗ್ಬಿಟ್ಟಿದೀವಿ ಈಗಿನ ಒಂದು ಇದಕ್ಕೆ ನೋಡ್ತಾ ಇದ್ರೆ ದೇಶದ್ದು. ಬಟ್ ಆಗಿರೋ ಪರಿಸ್ಥಿತಿಗೂ ಅಲ್ಲಿರ್ತಕ್ಕಂಥ ಆಹಾರ ತಯಾರು ಮಾಡ್ಕೊಳ್ತಕ್ಕಂಥ ರೀತಿಗೂ ಅಲ್ಲಿ ಕೂಡ ಸಮಸ್ಯೆ ಇತ್ತು, ಇಲ್ಲ ಅಂತಲ್ಲ, ಮಾಡ್ತಕ್ಕಂದ್ರೆ ಸಂತೃಪ್ತಿಯಲ್ಲೇ ಇದ್ರು ಅಂತ. ಆನಂದ ಪಡೋದು ಅಲ್ಲಿ ಆನಂದ. ಈಗ ಅದಕ್ಕೆ ಮತ್ತೆ ಇವರಪ್ಪ ಎಷ್ಟಪ್ಪ 112 ವರ್ಷ ನಮ್ಮ ಅಪ್ಪ ಈಗ ಪಾತಂ ಗೌಡ್ರು ಹಿಂದೆ ಹಿಂಗಿತ್ತು ಅಂತ ಹಂಗ ಹೇಳಿದ್ರು, ನೀನುವೆ ನಮ್ ತಾತ ಅಂತ ಹಂಗ ಹೇಳ್ದೆ. ಈಗ ನೀನ್ ಹೆಂಗಿರ್ತಿ ಅದನ್ನ ಹೇಳೋ, ನೀ ಎಷ್ಟು ವರ್ಷ ಇರ್ತಿ ಅದನ್ನ ಹೇಳೋ. ಅದ್ ಎರಡನೇ ಪ್ರಶ್ನೆ ಕೇಳೋ, ಸುಮ್ನಿರಪ್ಪ ಅವಸರ ಕೊಡ್ಬೇಡ. ಅವ್ರ ಕೇಳಿದ್ದಕ್ಕೂ ಕೂಡ ಹೇಳದ್ರಲ್ಲಿ ಒಂದ್ ಅರ್ಥ ಮಾಡ್ಕೊಬಿಟ್ಟೆ ನಾನು. ಸಹಜ ಕೃಷಿ 112 ವರ್ಷ ನಮ್ ತಾತ ಬದುಕಿದ್ರಲ್ಲ, ಯಾಕೆ ಅಂದ್ರೆ ಸಹಜ ಕೃಷಿ ಅಂದ್ರೆ ಸಹಜ ಕೃಷಿಯೊಳಗೆ ಪ್ರಕೃತಿ ಒಳಗೆ ಹೊಂದಿಕೊಂಡು ಬೆಳಿಬೇಕಾದ ಸಂದರ್ಭದಲ್ಲಿ ಯಾವ್ದು ಹೆಚ್ಚಿಗೆ ಕೀಟನಾಶಕ ಬಳಸ್ತಿರ್ಲಿಲ್ಲ, ನಿಜ ಹೆಚ್ಚಿಗೆ ರೋಗನಾಶಕಗಳು ಇರಲಿಲ್ಲ, ಯಾವ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿಗೆ ಬಳಕೆ ಇರಲಿಲ್ಲ. ಪ್ರಕೃತಿ ಒಂದಿಗೆ ಮಾಡ್ತಕ್ಕಂತ ಕೃಷಿ ಅದು ಸಂತಂತವಾಗಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಬಂತು. ಜನಸಂಖ್ಯೆ ಜಾಸ್ತಿ ಆದಷ್ಟು ಉತ್ಪಾದನೆ ಕೂಡ ಜಾಸ್ತಿ ಮಾಡೋ ಪ್ರಶ್ನೆ ಬಹಳ ಬಂತು. ಆಸೆ ಬಂದ್ಬಿಡ್ತು ಹಸಿರು ಕ್ರಾಂತಿ ಮಾಡಿದ್ರು ಅಂದ್ರೆ ಆ ಸಂದರ್ಭದಲ್ಲಿ ಉತ್ಪಾದನೆ ಇರ್ತಕ್ಕಂಥ ಜನಸಂಖ್ಯೆ ಉತ್ಪಾದನೆ ನಮ್ಮಲ್ಲಿ ಕಡಿಮೆ ಇತ್ತು. ಯಾಕಂದ್ರೆ ನಿಮಗೆ ಗೊತ್ತಿರಬೇಕೇನಿಲ್ಲ, ದೇಶದ ಒಂದು ಆ ಸಂದರ್ಭದಲ್ಲಿ 30 ಕೋಟಿ ಜನಸಂಖ್ಯೆ ಇದ್ರು ಕೂಡ ಎಲ್ಲರಿಗೂ 30-40 ಊಟ ಸಿಗ್ತಿರ್ಲಿಲ್ಲ. ಆಗಿನ ಪರಿಸ್ಥಿತಿ ಅವಲಂಬನೆ ನಾವು ಬೇರೆಯವರ ಮೇಲೆ, ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿದ್ವಿ. ನಿಜ ಅಂದ್ರೆ ಹೆಚ್ಚು ಕಡಿಮೆ 25% ಆಗ್ಲಿ ರಾತ್ರಿ ಉಪವಾಸ ಮಲ್ಕೊಳ್ತಕ್ಕಂತ ಪರಿಸ್ಥಿತಿ ಆ ಸಂದರ್ಭ. ಯಾವಾಗ ನಾನ್ ನೋಡ್ದಂಗೆ ಕಮಲವ್ವ, ನಾನೇ ನೋಡಿನಿ ಕವ್ವ, ಅಂಬ್ಲಿ ಕಾಯಿಸ್ಕೊಳ್ಳೋದು, ಗಂಜಿ ಕಾಯಿಸ್ಕೊಳ್ಳೋದು, ಉಳ್ಳಿ ಕಾಳ ಬೇಯಾಕಬಿಡೋದು, ಅದನ್ನೇ ತಿನ್ಕೊಂಡು ಜೀವನ ಮಾಡೋರಕ್ಕವ. ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಈ ತರ ಕಮಲಕ್ಕಂತರ ಯಾರು ನಿಂಗೆ ಸಿಕ್ತಿರ್ಲಿಲ್ಲ, ನಿಮ್ಗೆ ಸ್ಪೆಷಲ್ ಊಟಕ್ಕಪ್ಪ ಕಮಲಕ್ಕ ಕೊಡ್ತಿರೋದು. ಈಗ ಆಹಾರ ಭದ್ರತೆ ಐತೆ, ನಾನ್ ನಿನ್ ಕೊಡ್ತಾ ಇದ್ದೀನಿ. ಈಗ ನೀನು ನಮ್ಗೆ ಕಷಾಯ ಕೊಡ್ತಿಲ್ಲವ, ಅದನ್ನ ಉಪ್ಪೆಸುರು ಅಂತ ಮಾಡ್ಕೊಂಡು ಊಟ ಮಾಡ್ತೀವಿ ನಾವು. ಹೇಳಿದ್ರೆ ನೀವು ಆಹಾರ ಭದ್ರತೆ ಅಂತಕ್ಕಂಥದ್ದೇನೋ ಒಂದು ವರ್ಡ್ ತಂದ್ರ ಅವರು. ಅಂದ್ರೆ ಆಹಾರ ಭದ್ರತೆ ಈಗ ಆಹಾರ ಭದ್ರವಾಗಿದೆ. ಈಗ ನಮ್ಗೆ 1 ವರ್ಷ ಅಥವಾ 2 ವರ್ಷ ಮಳೆ ಬಿದ್ರು ಕೂಡ ನಮ್ದು ಏನು ಈಗ ಇರ್ತಕ್ಕಂಥ ಆಹಾರ ಭದ್ರತೆ ಒಳಗೆ ಬಹಳ ಸಂಪೂರ್ಣವಾಗಿ ನಾವು ಒಂದು ಗುಣಮಟ್ಟ ಸಾಧಿಸಿದೀವಿ ಈಗಿನ ಮಟ್ಟಕ್ಕೆ ಹೇಳೋದಾದ್ರೆ. ಬಟ್ ಹಿಂದೆ ಹೋಲಿಕೆ ಮಾಡಿದಾಗ ಮುಂದೆ ಬದಲಾವಣೆ ಬೇಕು ಅಂತಕ್ಕಂಥದ್ದು. ಇರ್ತಕ್ಕಂಥ ಜನಸಂಖ್ಯೆ ಅವಾಗ ಏನೊಂದು ಕರೆ ಇತ್ತು, ಏನಂದ್ರೆ ಹಸಿರು ಕ್ರಾಂತಿ ಆಗಬೇಕು ಅಂತಕ್ಕಂಥದ್ದು ಒಂದು ನಿಯಮ ಬಂತು. ಯಾಕಂದ್ರೆ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರಕ್ಕಾಗಿ ನಮ್ಮ ಮೇಲೆ ಬೇರೆಯವರ ಮೇಲೆ ಅವಲಂಬಿತಲಾಗದೆ ನಮಗೆ ಬೇಕಾದ ಆಹಾರವನ್ನು ನಾವೇ ನಮ್ಮ ದೇಶದ ಜನ ತಯಾರು ಮಾಡ್ಕೊಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕಂತೇಳಿ ಹಸಿರು ಕ್ರಾಂತಿಗೆ ಒತ್ತು ಕೊಟ್ರು. ಹೆಚ್ಚು ಕಡಿಮೆ 65-66 ಹಸಿರು ಕ್ರಾಂತಿ ಬಂತು. ಏನ್ ಹಸಿರು ಕ್ರಾಂತಿಯಲ್ಲಿ ಬದಲಾವಣೆ ಬಂತು ಅಂದ್ರೆ, ಒಂದು ಭತ್ತದಲ್ಲಿ ಎಸ್ಪೆಷಲಿ ಭತ್ತದಲ್ಲೇ ಬೇಜ ಬಹಳಷ್ಟು ಆಗಿದ್ದು, ಭತ್ತ ಪ್ಲಸ್ ಈಗೇನು ಗೋಧಿ ಬರ್ತದ, ಗೋಧಿಯಲ್ಲಿ ಬೆಳವಣಿಗೆ ಅಲ್ಲಿ ಒಂದು ಆಕ್ಚುಲಿ ವಿಜ್ಞಾನ ಹರಿಕಾರ ಹಸಿರು ಕ್ರಾಂತಿ ಹರಿಕಾರ ಅಂತ ನಾವು ಕರಿತೀವಿ. ನಾರ್ಮನ್ ಬೋರ್ಲಾಗನ ಮೂಲತಃ ರೋಗ ತಜ್ಞ ಕೂಡ ಅವರು, ನಾರ್ಮನ್ ಬೋರ್ಲಾಗ್ ಬೋರ್ಲಾಗನ ಮೂಲತಃ ರೋಗ ತಜ್ಞರು ಕೂಡ ಅವರು. ಅವ್ರು ಒಂದು ಜೀನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಆಕ್ಚುಲಿ 110 ಅಂತಕ್ಕಂಥ ಒಂದು ಜೀನ್, ಅದು ಭತ್ತಲ್ಲಿ ಇಳುವರಿ ಕೂಡ ಹೆಚ್ಚಿಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಯ್ತು. 2.5 ಪಟ್ಟು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಸಂದರ್ಭದಲ್ಲಿ ಅವಾಗ ಆ ಜೀನ್ ಮುಖಾಂತರ ಅಲ್ಲಿ ಸೈನ್ಸ್ ವೈಜ್ಞಾನಿಕವಾಗಿ ಪದ್ಧತಿಗಳು ಶುರುವಾದವು. ಅಲ್ಲಿಂದ ಪ್ರಾರಂಭ ಆಯ್ತು, ಅವಾಗ ಹಾರದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗ್ತು. ಸರಿ ಸರಿ ಸರಿ, ಅಲ್ಲಿಂದ ಪ್ರಾರಂಭ ಆಗಿ ಬೇರೆ ಬೇರೆ ಬೆಳೆಗಳ ಮೇಲೆ ಪ್ರಯೋಗಗಳು ಮಾಡ್ತಾ ಹೋದ್ರು. ಬಟ್ ಏನಾಯ್ತು ಸಮಸ್ಯೆ ಅಂತಂದ್ರೆ, ಅಲ್ಲಿ ಹೇಳ್ತಕ್ಕಂಥದ್ದು ತಳಿಗಳು ಅಂದ್ರೆ ತಳಿಗಳಲ್ಲಿ ನಾವು ಜೀನ್ಸ್ ಅಂತ ಹೇಳ್ತೀವಿ ವಂಶವಾಹಿಗಳು ಅಂತ, ಆ ಜೀನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ 110 ಅಂತಕ್ಕಂಥ ಜೀನ್ ಯಾವ್ದೋ ಒಂದು ಬೇರೆಯಲ್ಲಿ ಇರ್ತಕ್ಕಂಥ ತಳಿಯ ಜೀನ್ ನಮ್ಮ ತಳಿಗಳಿಗೆ ಅದು ಇನ್ಕಾರ್ಪೊರೇಷನ್ ಮಾಡಿಕೊಂಡು ತಳಿಗಳಲ್ಲಿ ನಮ್ಮ ತಳಿ ಸುಧಾರಿಸಿ ಇಳುವರಿ ಹೆಚ್ಚಿಗೆ ಕೊಡ್ತು ನಿಜ, ಬಟ್ ಕೆಲವು ಗುಣಧರ್ಮಗಳು ಬದಲಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಯೂಶುವಲಿ ನೋಡಿ ಆಹಾರ ಉತ್ಪಾದನೆ ಹೆಚ್ಚಾಯ್ತು ಏನ ಆಹಾರ ಗುಣಮಟ್ಟ ಅಂತ ಬದಲಾವಣೆ ಆಗ್ಲಿಲ್ಲ. ಆದ್ರೆ ಸಹಜ ಕೃಷಿಯಲ್ಲಿ ಇದ್ದಷ್ಟು ಉತ್ತಮ ಟೇಸ್ಟ್ ಫಲಿತಾಂಶಗಳು ನಿಮಗೆ ಈಗ ಪೋಷಕ ಇಳುವರಿ ಜಾಸ್ತಿ ಆಗ್ತಿದೆ, ಬಟ್ ಗುಣಮಟ್ಟ ನಿಮಗೆ ಇಟ್ಕೊಳ್ತಕ್ಕಂಥ. ಈಗ ಪಂಪನಕೋಡ್ರು ಹೇಳಿದ್ರು ಅಂದ್ಬಿಟ್ಟು ಸಹಜ ಕೃಷಿ ಸಹಜ ಕೃಷಿ ಅಂತ ಶಂಕರಣ್ಣ, ಸಹಜ ಕೃಷಿ ಅಂದ್ರೆ ಏನ್ ಮಾಡ್ತಿದ್ದೆ ಓಸಿ ಕೇಳು. ಈಗ ಹಂಗೆ ಮಾಡ್ತೀವಿ ಪಂಪನಕೋಡ್ರು ಹೇಳದಂಗೆ ಮಾಡ್ತಿದಾರೆ ಅಂತ ಆಮೇಲೆ ಪಂಪನಕೋಡ್ರು ಕೇಳು. ಈಗ ರಾಜಣ್ಣ ಪಂಪನಗೌಡ್ರು ಬಂದವ್ರೆ ಹೆಂಗ್ ಹೆಂಗ್ ಮಾಡ್ಬೇಕು ಅಂತ ಇನ್ನು ಹೇಳಿಸ್ಕತೀನಿ. ಈಗ ಅವ್ರು ಹೇಳದ ಕೇಳಪ್ಪ, ನೀನು ಏನೇನ್ ಮಾಡ್ತಿದ್ದೆ ಓಸಿ ಹೇಳು ಅವ್ರಿಗೆ. ಅದೆಲ್ಲ ಗೊತ್ತಿರೋ ಸ್ವಲ್ಪ ನೋಡಿ ಹೆಂಗ್ ಬಂತು ಅಂತಕ್ಕಂತ ಸಹಜ ಕೃಷಿ ಒಳಗೆ ಆಗಲಿ ತುಂಬಾ ಏನು ತಂದು ಹಾಕೋ ಪರಿಸ್ಥಿತಿ ಇರಲಿಲ್ಲ. ಜಮೀನ್ ಏನಿತ್ತು, ಬೀಜ ಹಾಕ್ತಕ್ಕಂತ ಬೀಜ, ಬೀಜನ ಏನಾಗುತ್ತೆ ಅದರಿಂದ ಬರ್ತಕ್ಕಂತ ಏನ್ ಮೊಳಕೆ ಹೊಡೆದು ಹೊರಗೆ ಬರುತ್ತೆ ಅದನ್ನ ಮುಖಾಂತರನೇ ಯಾವ್ದೇ ರಸಾಯನ ಗೊಬ್ಬರ ಬಳಸ್ತಿರ್ಲಿಲ್ಲ, ಯಾವ ಕೀಟನಾಶಕನು ಬಳಸ್ತಾ ಇರ್ಲಿಲ್ಲ. ನಾನು ಆಗಲೇ ಹೇಳಿದೆ ರಜ್ ಸಗಣಿ ಗೊಬ್ಬರನು ಕೂಡ ಬಳಸ್ಕೆ ಇರ್ಲಿಲ್ಲ. ಏನ್ ಅಲ್ಲಿರ್ತದೆ ಅಲ್ಲಿರ್ತಕ್ಕಂಥದ್ದು ಯಾವ್ದು ತಂದು ಹಾಕೋ ಪ್ರಮೇಯ ಇರಲಿಲ್ಲ. ಪ್ರಕೃತಿ ಏನ್ ಕೊಡ್ತದ, ಅದೇ ಪ್ರಕೃತಿಯೊಂದಿಗೆ ಮಾಡ್ಕೊಡ್ತಕ್ಕಂಥ ಕೃಷಿ. ಅದು ಎಲ್ಲ ಕೃಷಿನೂ ಮಳೆಯಾಗಿತ್ತು, ಮಳೆ ಈಗಲೂ ಮಾಡ್ತಿರೋದು ನಂಗೆ ಬಿಡಿ. ಆಮೇಲೆ ಸ್ವಲ್ಪ ಬದಲಾವಣೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಿಮಗೆ ನೋಡ್ತಿರ್ಬೋದು ಇಳುವರಿ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋದ್ರು ಕೂಡ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಕಂಡ್ರು, ಇಳುವರಿ ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ಅದಕ್ಕೆ ಬದಲಾವಣೆ ಬೇಕು ಅನ್ನಕ್ಕೆ ಪ್ರಾರಂಭ ಆಯ್ತು. ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಾವ್ ಹೇಳ್ತೀವಿ, ಒಂದು ಉತ್ತಮವಾದಂತಹ ಬೆಳೆ ಬರಬೇಕಾದ್ರೆ ವೈಜ್ಞಾನಿಕವಾಗಿ 17 ಪೋಷಕಾಂಶಗಳು ಬೇಕು ಅಂತ. ಎಲ್ಲಾ ಪೋಷಕಾಂಶಗಳನ್ನು ತಂದಾಕ್ಲಿಕ್ಕೆ ಆಗೋದಿಲ್ಲ. ಅದು ಕೆಲವು ಹಿಂದೆ ನೀವು ನೋಡ್ತಿರ್ಬೇಕು, ಸಗಣಿ ಗೊಬ್ಬರ ಬಳಸಿದಾಗ ಹೆಚ್ಚು ಕಡಿಮೆ 10-12 ಪೋಷಕಾಂಶಗಳು ಸಗಣಿ ಗೊಬ್ಬರ ಮುಖಾಂತರನೇ ಸಿಗ್ತಾ ಇದ್ವು. ಒಂದು 2-3 ಪೋಷಕಾಂಶ ಜನರಲ್ಲಿ NPK ಅಂತ ಹೇಳಿ ಸಾರ್ವಜನಿಕ ರಂಜಕ ಪೊಟಾಸಿಯಂ ಇವು ಗೊಬ್ಬರದ ಮುಖಾಂತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಟ್ ಇವುಗಳು ಸಿಗ್ತಾ ಇತ್ತು, ಬಟ್ ಸಗಣಿ ಗೊಬ್ಬರದಿಂದ ಮುಖಾಂತರ ಸಿಗತಕ್ಕಂಥ ಪೋಷಕಾಂಶಗಳು ಸಗಣಿ ಗೊಬ್ಬರ ಹಾಕದ ಅಂತ ನಿಧಾನವಾಗಿ ಬಿಡ್ತಾ ಬಿಡ್ತಾ ಇದಾರೆ. ಈಗ ಬಹಳಷ್ಟು ಜನ ಹೇಳ್ತಿರ್ತಾರೆ ಸಗಣಿ ಗೊಬ್ಬರದ ಅಂಶ ಏನ್ರಿ ಸಮಸ್ಯೆ ಕೊರತೆ ಅಂದ್ರೆ, ನಾನು ಹೇಳದಿಷ್ಟು ವೈಜ್ಞಾನಿಕವಾಗಿ ಸಗಣಿ ಗೊಬ್ಬರದ ಬಳಕೆ ಬಿಟ್ಟರಿಂದ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಉತ್ಪತ್ತಿ ಆಗ್ತದೆ, ಪ್ರಾಬ್ಲಮ್ ಕ್ರಿಯೇಟ್. ನಿಜ ನಿಜ, ಅದು ನಿಜ. ಸಗಣಿ ಗೊಬ್ಬರದ ಭೂಮಿಗೆ ಅದಕ್ಕೆ ಹಸು ಸಾಕು ಅಂತ ಹೇಳೋದು. ಅಯ್ಯೋ ನೋಡ್ಕೊಳ್ಳೋರಿಲ್ಲ ಕವ, ನನಗೇನು ಸಾಕು. ಎಲ್ಲ ರೈತರು ಇದೇ ಹೇಳ್ತಾ ಇರೋದು. ಈಗ ಏನೋ ಮಾಡೋದು ಪರಿಸ್ಥಿತಿ ಹಿಂಗ ಹಾಕುತ್ತದಲ್ಲ, ಪಂಪನಕೌಡ್ರೆ ಇದಕ್ಕೆ ಪರಿಹಾರ ತೋರಿಸಬೇಕು. ರೈತರು ಮೊದಲು ಯಾವುದೇ ಬೆಳೆ ಬೆಳಕೋಬೇಕಾದ ವೈಜ್ಞಾನಿಕವಾಗಿ ತಿಳ್ಕೊಬೇಕಾಗಿದ್ದು ಏನಂದ್ರೆ, ನಮ್ಮ ಮಣ್ಣಲ್ಲಿ ಏನ್ ಪೋಷಕಾಂಶಗಳು ಇದಾವೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಅದರ ಆಧಾರದ ವೈಜ್ಞಾನಿಕ ಆಧಾರದ ಮೇಲೆ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಕೊರತೆ ಇದ್ರೆ ಏನು ಕೊರತೆ ಇದೆ, ಯಾವ ಪೋಷಕಾಂಶಗಳ ಕೊರತೆ ಮಣ್ಣಲ್ಲಿ ಇದೆ ಅದನ್ನ ಸರಿದೂಗಿಸ್ಲಿಕ್ಕೆ ಅಂದ್ರೆ ಖರ್ಚು ಕಡಿಮೆ ಆಗ್ತದೆ. ಪರೀಕ್ಷೆ ಪರೀಕ್ಷೆ ಆಧಾರ ಮಾಡ್ಲಿಕ್ಕೆ ಬಹಳಷ್ಟು ಜನ ಯಾರು ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ತಿಲ್ಲ ಸಂದರ್ಭದಲ್ಲಿ. ಯಾವುದೇ ಬೆಳೆ ಬೆಳಿರಿ, ಎಷ್ಟು ಜನ ಅಪ್ಪ ಮಾಡಿಸಿದವ್ರು ನಮ್ಮೂರ್ಲಿ. ನೀ ಮಾಡಿಸಿಲ್ಲ ಸುಬ್ಬಣ್ಣಿ ಹೊಳ್ಳಿಲ್ವಾ ಮಾಡಿಸಿದ್ನಲ್ಲಪ್ಪ ಇದ್ಯಾಕಪ್ಪ ಅವತ್ ಪೇಪರ್ ತಗೊಂಡ್ಬಂದಿರ್ಲಿಲ್ಲ. ಬಟ್ ಆ ಮಣ್ಣು ಪರೀಕ್ಷೆ ಎಲ್ಲಿನ ಯಾವ ಹಂತದಲ್ಲಿ ಮಾಡ್ತಾ ಇದಾರೆ ಅನ್ನೋದು ಅದು ಸ್ವಂತಕ್ಕಿಂತ ಬರಬೇಕ್ರಿ. ಈಗ ಏನಾಗ್ತದೆ, ಈಗ ಕೂಡ ಕೆಲವು ರೈತರು ಮಾಡಿಸ್ತಾ ಇದಾರೆ. ಎಲ್ಲಿ ಮಾಡಿಸ್ತಾ ಇದಾರೆ, ಸಬ್ಸಿಡಿಗೆ ಬೇಕು ಅಂತಕ್ಕಂಥ ಒಂದು ನಿಯಮ ಐತೆ, ಮಣ್ಣು ಪರೀಕ್ಷೆ ಒಂದು ಆಧಾರ್ ಕಾರ್ಡ್ ಬೇಕು ಅಂತ. ಅದ್ರಲ್ಲಿ ನಿಮಗೆ ಸಬ್ಸಿಡಿಗೆ ರೈತರುಗಳಿಗೆ ಸ್ಯಾಂಕ್ಷನ್ ಆಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಒಂದು ಆಧಾರ ಕೊಟ್ಟು ಅದರದ ಮೇಲೆ ನಿಮಗೆ ಏನು ವೈಜ್ಞಾನಿಕವಾಗಿ ಮಾಹಿತಿ ಕೊಡ್ತೀವಿ, ಆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಸಬ್ಸಿಡಿ ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲರೂ ಬರ್ತಕ್ಕಂಥವ್ರು ಸಬ್ಸಿಡಿಗೆ ಕ್ಲಿಯರ್ ಆಗಿ ಜಾಸ್ತಿ ಒತ್ತು ಕೊಡ್ತಾರೆ ವಿನಃ ಸ್ವಂತಕ್ಕೆ ತಾವೇ ಆಸಕ್ತಿಯಿಂದ ಬರಬೇಕು, ಅದು ಬದಲಾಗಬೇಕು, ಅದು ಬದಲಾವಣೆ ಬರಬೇಕು. ಪಂಪನಗೌಡ್ರು ಹೇಳ್ತಿರೋದು ಸತ್ಯಕವ, ನಾನು ಹಂಗೆ ಅನ್ಕೋಬಿಟ್ಟಿದ್ವಿ ಒಂದ್ಸರಿ ಸಬ್ಸಿಡಿ ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟಿದ್ದ ನಮ್ ಬರಗಡ. ಅದಕ್ಕೆ ಮಾಡಿಸಿದ್ದ ಪರೀಕ್ಷೆ ಮಾಡಿಸಿದ್ದು ಸಬ್ಸಿಡಿ ಸಿಗ್ತದೆ ಅಂತ ದುಡ್ಡು ಬರ್ತದೆ ಅಂತ ನಾನು ನೋಡಪ್ಪ. ಅಲ್ಲ ಈ ಗುಟ್ಟವನ್ ಬಿಟ್ಟೆ ಕೊಟ್ಟಿರ್ಲಿಲ್ಲ ಹೇಳಕ್ಕಿಲ್ಲ ಅವನು. ಈಗ ಕಾಸು ಬಂತಿಲ್ಲ ಹೋಲಿ ಯಾವ್ದು ಎಲ್ಲಿ ಬಹಳ ಇದಾಯ್ತು ತಡವಾಯ್ತು ಅದು. ಅಲ್ಲ ಒಂದ್ಸಲ ಬಂತ ಆಮೇಲೆ ಬಂತ ಅದು ಯಾವ ಲೆಕ್ಕಕ್ಕೆ ಬಿಡಪ್ಪ. ಅದಕ್ಕೆ ನಾನು ಇಲ್ಲಿ ಒಂದ್ ಹಂತಕ್ಕೆ ರೈತರ ಎಲ್ಲಾ ರೈತರಲ್ಲಿ ಬದಲಾವಣೆ ಹೇಳೋದು ಏನಂದ್ರೆ, ಯಾವುದೇ ಬೆಳೆ ಬೆಳೀರಿ, ಬೆಳೆ ಬೆಳೆದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ರಿ. ಹೇಗ್ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಸ್ವಲ್ಪ ಬದಲಾವಣೆ ತಿಳ್ಕೊಳ್ರಿ, ಸೂಕ್ಷ್ಮವಾಗಿ ತಿಳ್ಕೊಳ್ರೆ ಸಾಕು. ಯಾಕಂದ್ರೆ ಏನ್ ಮಾಡಬಹುದು ಅಂತ, ಯಾವ್ದೇ ರೈತರಿಗೆ 1 ಎಕರೆನೋ 2 ಎಕರೆನೋ ಒಂದು ಜಮೀನ್ ಉದಾಹರಣೆಗೆ ನಿಮಗೆ 1 ಎಕರೆನೋ 2 ಎಕರೆ ಒಂದ್ 5 ಎಕರೆ ಒಂದು ಬೌಂಡ್ರಿ ಅಂತ ಇರ್ತದೆ ಜಮೀನಿಗೆ, ರೈತರದ ಒಂದು ಬೌಂಡ್ರಿ ಇರ್ತದೆ. ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ತಮ್ಮಲ್ಲಿ ಜಮೀನಲ್ಲಿರ್ತಕ್ಕಂಥ ಮಣ್ಣು 1 ಎಕರೆಲಿ ಅಥವಾ 2 ಎಕರೆಲಿ 2 ತರದ ಮಣ್ಣಿದೆ, 1 ತರ ಮಣ್ಣಿದೆಯ ಅಂತ ರೈತರಿಗೆ ಗೊತ್ತಿರ್ತದೆ. ರೈತರು ನೋಡಿದ ತಕ್ಷಣ ಇದು ಕೆಂಪು ಮಣ್ಣಿದೆಯಾ, ಇದು ಗೋಡು ಮಣ್ಣಿದೆಯಾ, ಕಪ್ಪು ಮಣ್ಣಿದೆಯಾ ಅಂತ. 5 ಎಕರೆ ಜಮೀನಿನಲ್ಲಿ ಒಂದೇ ತರ ಮಣ್ಣಿತ್ತಂದ್ರೆ ಏನ್ ಮಾಡಿ, ಜಮೀನು ಕಟಾವ್ ಆದ್ಮೇಲೆ, ಜಮೀನ್ ಯಾವ್ದೇ ಒಂದು ಬೆಳೆ ಕಟಾವ್ ಬೆಳೆ ಕಟಾವ್ ಆದ್ಮೇಲೆ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣೆಲ್ಲ ತೆಗೆದಾಕ್ಬಿಡ್ಬೇಕು. ಮೇಲ್ಪದರಲ್ಲಿರ್ತಕ್ಕಂಥ ಮಣ್ಣು ಏನಿರ್ತದೆ ಅದು ಫಲವತ್ತಾದಂತ ಮಣ್ಣು, ನಿಜ ಫಲವತ್ತಾದ ಮಣ್ಣು ಎಲ್ಲಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಮಣ್ಣು ಪರೀಕ್ಷೆಗೆ, ನಿಮ್ಮ ಮಣ್ಣು ಪರೀಕ್ಷೆಗೆ ನಾವ್ ಹೇಳ್ತೀವಿ 2 ಅಡಿ ಹಾಳ ನಾಟ್ ಓಪನ್ ಮಾಡ್ಬೇಕು. ಬಹಳ ಅಂದ್ರೆ ಮೇಲಿರ್ತಕ್ಕಂಥ ಮಣ್ಣೆಲ್ಲ ತೆಗೆದು 2 ಅಡಿ ನಾಳ ಅಂದ್ರೆ ಜಮೀನ್ ಮಧ್ಯಭಾಗದಲ್ಲೇ ಮಾಡ್ಬೇಕು, ನೀವು ಜಮೀನ್ ಕಡೆ ಭಾಗದಲ್ಲಿ ಮಾಡಬಾರ್ದು. ಅದು ಬಹಳ ಮುಖ್ಯ. ಯಾಕಂದ್ರೆ ಕಡೆ ಭಾಗದಲ್ಲಿ ನೀವು ಮಾಡಿದ್ರೆ ಫಲವತ್ತತೆ ಜಾಸ್ತಿ ಇರ್ತಿತ್ತು ಅಲ್ಲಿ, ಅಥವಾ ನೀರಿಂದ ಒಂದ್ ಕಡೆ ತಂದು ಜಮೀನಲ್ಲಿ ಇರ್ತಕ್ಕಂಥ ಮಣ್ಣು ಮೇಲೆ ಒಂದ್ ಕಡೆ ಕುತ್ಕೊಂಡು ಜಾಸ್ತಿ, ಅಂದ್ರೆ ಮಧ್ಯದಾಗಿರ್ತಕ್ಕಂಥ ಜಮೀನಿನಲ್ಲೇ ಮಾಡ್ಬೇಕು ಅದನ್ನ. ಎರಡಡಿ ಹಾಳ ಮೇಲಿರ್ತಕ್ಕಂಥ ಮಣ್ಣು ತೆಗೆದು ಎರಡಡಿ ಹಾಳ ಗುಂಡಿ ಓಪನ್ ಮಾಡ್ರಿ, ಎಲ್ಲ ಅದ್ರಲ್ಲಿ ಬಂದಿರ್ತಕ್ಕಂಥ ಮಣ್ಣೆಲ್ಲ ತೆಗೆದಾಕ್ಬಿಡಿ, ಮಣ್ಣೆಲ್ಲ ತೆಗೆದಾಕಿ ತೆಗೆದಾಕಿದ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಎರಡಡಿ ಹಾಳ ಏನ್ ಬರ್ತಲ್ಲ ಮೇಲ್ಭಾಗದಿಂದ ಮೇಲಿಂದ ಎರಡಡಿವರೆಗೆ ಮಣ್ಣು ಬಳ್ಕೋಬೇಕು, ಅಂದ್ರೆ ಸೌರ್ಕೋಬೇಕು ಮೇಲಿಂದ ಕೆಳಗೆ, ಅದು ಬಹಳ ಮುಖ್ಯ. ಅಂದ್ರೆ ಗುಂಡಿ ತೋಡದ ಮೇಲೂ ಕೂಡ ನಾವು ಮೇಲ್ಗಡೆಯಿಂದ ಸೌರ್ಕೋಬೇಕು, ಯಾಕಂದ್ರೆ ನಿಮ್ಮ ಮಣ್ಣು ತಿಳ್ಕೊ ಆಮೇಲೆ ನೀ ಸುಮ್ನೆ ಅಡಿಯಲ್ಲಿ ಗೋರ್ಕ ಬಂದಿದೆ ಓ ಸರಿ ನೀನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೋತಾವ್ನೆ ಇನ್ನೊಂದ್ಸರಿ ಕೇಳ ಮಾಡ್ಯಾ ಇನ್ನೊಂದ್ಸಲ ಅಲ್ಲ ನಿಂಗ್ ಮರ್ತೋಯ್ತದಲ್ಲ ಅದಕ್ಕೆ ಕೇಳ್ಸಕ್ಕೆ. ಸರಿ ಸರಿ ಒಳ್ಳೇದ್ ಅದಕ್ಕೆ ಕೇಳಿದ್ರೆ ಮೇಲಿಂದ ಎರಡಡಿವರೆಗೆ ಇರ್ತಕ್ಕಂಥ ಮಣ್ಣು ಜಮೀನ ರೆಪ್ರೆಸೆಂಟ್ ಮಾಡುತ್ತೆ ಬೆಳೆ. ಸರಿ ಸರಿ ಸರಿ, ಯಾವುದೇ ಉದಾಹರಣೆಗೆ ಬೆಳಿಬೇಕಾದ್ರೆ ಇದೇ ತರ ನೀವು ನಾವು ಇಲ್ಲ ನಾನು ತೋಟಗಾರಿಕೆ ಬೆಳೆಗಳು ಬೆಳಿತೀನಿ ಸರ್, ತೆಂಗು ಬೆಳಿತೀನಿ, ಅಡಿಕೆ ಬೆಳಿತೀನಿ, ಅಂತರ್ ಮೆಟ್ರ್ ಒಂಬತ್ತರಿಂದ ಹತ್ತು ಅಡಿವರೆಗೆ ಹೋಗ್ಬೇಕಾಗುತ್ತೆ. ನಿಮ್ಗೆ ಇದು ಬಹಳ ಗೊತ್ತಿರ್ಬೇಕು, ಯಾವ ಜಾತಿ ನಾನು ಗಿಡಗಳನ್ನ ಹಾಕ್ತೀನಿ ಅನ್ನೋದು ಬಹಳ. ಕೃಷಿ ಬೆಳೆ ಬೆಳೆದ್ರೆ ಎರಡಡಿ ಸಾಕು ಸರ್ವೆ ಸಾಮಾನ್ಯ. ಅಂದ್ರೆ ಈಗ ಯಾವುದೇ ಬೆಳೆದ್ರು ಬೇರ್ ಎಷ್ಟು ಆಳ್ಕೋದ್ರ ಆಧಾರದ ಮೇಲೆ ಡಿಸೈಡ್ ಆಗಿದೆ. ಯಾಕೆ ನಿಮಗೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ ರೈತರು ಕೆಲವು ಗೊತ್ತಿರ್ಬೇಕು, ಕೆಲವು ಕಡೆ ಮೊನ್ನೆ ನಾನು ಈಗ ಹೋದಾಗ ಅರವೆಯಲ್ಲಿ ಒಂದು ನಾಲ್ಕೈದು ಎಕರೆ ತೆಂಗು ಬೆಳೆದ ಒಬ್ಬ ರೈತ, ಅವ ಬೆಳೆದು ನಾಲ್ಕೈದು ವರ್ಷ ಆದ್ಮೇಲೆ ಯಾವುದೇ ಕಾರಣಕ್ಕೆ ಗಿಡ ಬೆಳವಣಿಗೆ ನಿಂತ್ಕೊಂಡ್ ಬಿಟ್ಟಿತ್ತು. ಬೆಳವಣಿಗೆ ನಿಂತು ನಾವು ಬಂದ್ ಸಂಪರ್ಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ ಸಂಪರ್ಕ ಕೇಳಿದಾಗ ಏನ್ ಸರ್ ಸಮಸ್ಯೆ ನಾಲ್ಕೈದು ವರ್ಷದಿಂದ ಇದಾಗಿದೆ ಅಂತ ಕೇಳಿದಾಗ ನಾವ್ ಹೇಳ್ತಕ್ಕಂತ ಏನು ಅಂತಂದ್ರೆ, ಅವಾಗ ನಾವ್ ಒಂದೇ ಮಾತು ಹೇಳಿದ್ರೆ ನಿಮ್ಮ ಮಣ್ಣು ಹಗದ ನೋಡಿ, ಒಂದ್ ಹತ್ತರ ಅಡಿವರೆಗೆ ಹಗದ್ ನೋಡಿ, ಮುದ್ದೆ ಮೂರನ್ ನಾಲ್ಕು ಅಡಿ ಅಗದ ಮೇಲೆ ಕಂಪ್ಲೀಟ್ ಆಗಿ ಒಂದು ಕಲ್ಲಿನ ಪದರ್ ಸಿಗ್ತಾ ಇತ್ತು. ಅದನ್ನ ಅವಾಗ ಅಬ್ಸರ್ವ್ ಮಾಡಿಲ್ಲ ಆ ಟೈಮ್ ನಲ್ಲಿ, ಆಳಕ್ಕೆ ಅಷ್ಟ ಮಣ್ಣಿನ ಪದರು ಬೇರು ಹಾಳಕ್ಕೆ ಇಳಿತಾ ಇಲ್ಲ. ಈಗ ವೈಜ್ಞಾನಿಕವಾಗಿ ನೋಡಬೇಕು ಅಂತ ಸಾಹೇಬರು ಹೇಳ್ತಿರೋದೇನು ಅಂದ್ರೆ, ಇದು ವೈಜ್ಞಾನಿಕವಾಗಿ ಬೆಳೆಯೋ ರೀತಿ ಅಂತ ತಿಳ್ಕೊಬೇಕು ವೈಜ್ಞಾನಿಕವಾದ. ಸುಮ್ನೆ ಅದೇನಾವ ಅಡಕೆ ಅಮ್ಮ ಸಸಿ ಹಾಕ್ಬಿಟ್ಟು ಬಂದಿವ್ನಿ ಸುಮ್ನೆ ಹಾಕ್ಬಿಟ್ಟು ನೀವ್ ಈ ಪಾಟಿ ಏನೋ ತಿಳ್ಕೊಂಡಿರೋ ಕಂಡಂಗ್ ಮಾತಾಡ್ತಾನಲ್ಲ, ಅವತ್ ನಿಮ್ ಮಣ್ಣು ಪರೀಕ್ಷೆ ಮಾಡ್ಸಕ್ ಹೋದಾಗ ಏ ದಬ ದಬ ದಬ ಅಂತ ಒಂದ್ ಡಬ್ಬಿಗೆ ತುಂಬಕೊಂಡು ಓಡ್ತಾ ಕೂತಾನೆ. ಅಲ್ಲ ಏ ಹಂಗಲ್ಲ ತುಂಬೋದು ಸಬ್ಸಿಡಿ. ಈಗ ನಮ್ಗೆ ಗೊತ್ತಿತ್ತವ ಈಗ ಪಂಪನಗೌಡರಿಗೆ ಹೇಳ್ತಿರೋದ್ರಿಂದ ಇವೆಲ್ಲ ನಮಗೆ ವೈಜ್ಞಾನಿಕವಾಗಿ ಗೊತ್ತಾಯ್ತಿರೋದು. ನಾವ್ ಏನೋ ಒಂದ್ ಇದ್ರಲ್ಲಿ ಮಾಡ್ಕೊಬಿಡ್ತೀವಿ, ನಮ್ ಕೂರಿ ಕುರಿ ನಮ್ಮ ಅಪ್ಪ ಮಾಡ್ತಿದ್ದ ನಮ್ ತಾತಾಗ್ ಮಾಡ್ತಿದ್ದು ಪಂಪನಗೌಡರ ಕೇಳ್ಕೊಂಡ್ ಹೇಳ್ತಿದ್ದು ಸುಬ್ಬಣ್ಣ. ಕೇಳ ಈಗ ಅವರೇ ಬಂದವರೇ ಅವ ಹೋಗಿ ತಿಂಡಿಗೋಸಿ ವ್ಯವಸ್ಥೆ ಮಾಡವ ಕೇಳ್ಕೊಳ್ಳಿ ಇರೋ ಅವಳಿವೆ. ಸರಿ ನಾನಾಗ್ಲೇ ಹೇಳಿದೆ ಎರಡಡಿ ಹಾಳ ತೋಡಿ ಒಂದು ಗುಂಡಿ ಅಂತ ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ ಕೆಜಿ ಅಷ್ಟು ಮಣ್ಣು ತೆಗಿಬೇಕು ಅಂತ. ಅದೇ ತರ ನಾಲ್ಕು ಜಾಗದಲ್ಲಿ ತೆಗಿಬೇಕಾಗತ್ತೆ. ನಿಮ್ಮ ಜಮೀನಿನ ನಾಲ್ಕು ಭಾಗ ತೆಗ್ರಿ, ಪ್ರತಿಯೊಂದು ಗುಂಡಿಯಿಂದ ಒಂದೊಂದ್ ಕೆಜಿ ಮಣ್ಣು. ನಾಲ್ಕು ಜಾಗ ಅಂದ್ರೆ ಉತ್ತರ ಜಾಗ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಅದೇ ತರನು ಕೂಡ ನಾಲ್ಕು ದಿಕ್ಕುಗಳನ್ನು ತೆಗೆದುಬಿಡೋದು. ಈಶಾನ್ಯ ವಾಯುವೆ ನೈಋತ್ಯ ಆಗ್ಲಿ. ಸಮಸ್ಯೆ ಏನು ಅಂತಂದ್ರೆ ನಿಮ್ಮ ಜಮೀನ್ ಎಷ್ಟು ಎಕರೆ ಇದೆ, ಒಂದ್ ಎಕರೆ ಇದೆ, ಆದ್ರೆ ನಾನು ಹೇಳಿದೆ ಎರಡು ತರ ಮಣ್ಣಿದ್ರೆ ಎರಡು ಬೇರೆ ನಾಲ್ಕು ಸ್ಯಾಂಪಲ್ ತೆಗಬೇಕಾಗತ್ತೆ ನಾಲ್ಕು ಜಾಗದಲ್ಲಿ. ಅದ್ರಲ್ಲಿ ಒಂದೇ ತರ ಐದು ಎಕರೆಲ್ಲಿ ಒಂದೇ ತರ ಇದ್ರೆ ನಾಲ್ಕು ಕಡೆ ಸಾಲ್ಕ ಅಂತ. ಅದನ್ನೇನ್ ಮಾಡಿ ಒಂದೊಂದು ಗುಂಡಿಯಿಂದ ಒಂದೊಂದು ಕೆಜಿ ಮಣ್ಣನ್ನ, ನಾಲ್ಕು ಕೆಜಿ ಸಿಗತ್ತೆ ನಿಮ್ಗೆ ಒಂದೊಂದು ಗುಂಡಿಯಿಂದ. ನಾಲ್ಕು ಗುರ್ತಕ್ಕಂತ ಮಣ್ಣನ್ನ ತೆಗೆದು ಓಸ್ ಒಂದ್ ಕಡೆ ತಂದು ಗುಡಿ ಹಾಕೋದು, ಒಂದ್ ಕಡೆ ತಂದು ಹಾಕ್ಬೇಕಾದ್ರೆ ಮಿಶ್ರಣ ನಾಲ್ಕು ಕೆಜಿನ ತಂದು ಒಂದ್ ಕಡೆ ಹಾಕಿ ನಾಲ್ಕು ಕೆಜಿನ ಮಿಶ್ರಣ ಮಾಡ್ಬೇಕು ನೀವು. ಎಲ್ಲಾನು ಮಿಶ್ರಣ ಮಾಡ್ಬಿಡ ತಂದು, ಅದೇನ್ ಸಪರೇಟ್ ಆಗಿ ಸಪರೇಟ್ ಆಗಿ ಇಡೋಂಗಿಲ್ಲ, ಎಲ್ಲಾನು ಮಿಕ್ಸ್ ಮಾಡ್ಬಿಡಿ ತಂದು. ಅದನ್ನ ನಾಲ್ಕು ಭಾಗ ಮಾಡ್ಬೇಕು, ಅದನ್ನ ಮಾಡಿದ್ಮೇಲೆ ನಾಲ್ಕು ಭಾಗ. ಸರಿ, ಒಂದು ಎರಡು ಮೂರು ನಾಲ್ಕು ಅಂತ. ಸರಿ ಸ್ವಾಮಿ, ಅವಾಗ ಏನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಅಂತ ಮಾಡಿದ್ರೆ, ಒಂದು ಎರಡು ಮೂರು ನಾಲ್ಕು ಅಂತ ಮೂರು ಒಂದು ಭಾಗ, ಮೂರು ನಂಬರ್ ಮತ್ತು ಒಂದು ನಂಬರ್ ಇರ್ತಕ್ಕಂತ ಭಾಗ ಅಂದ್ರೆ ಎರಡು ಕೆಜಿ ಮಣ್ಣನ್ನು ಹೊರಗೆ ತೆಗಿಬೇಕು. ಅದ್ರಲ್ಲಿ ಸ್ಕಿಲ್ ಅನ್ನೋದು. ಈಗ ನಿಮಗೆ ಎರಡು ಕೆಜಿ ತೆಗೆದ್ರೆ ನಾಲ್ಕು ಕೆಜಿ ಎಷ್ಟು ಉಳಿತು? ಎರಡು ಕೆಜಿ. ಆ ಎರಡು ಕೆಜಿನ ಮತ್ತೆ ಮಿಶ್ರಣ ಮಾಡ್ರಿ, ಮತ್ತೆ ಅದನ್ನ ನಾಲ್ಕು ಭಾಗ ಮಾಡಿ. ಹೋದ ಸಲ ಒಂದು ಮೂರು ತೆಗೆದ್ರಲ್ಲ, ಈ ಸಲ ಎರಡು ನಾಲ್ಕು ಭಾಗ ಹಿಂಗ್ ತೆಗ್ರಿ. ಅಂದ್ರೆ ಎರಡು ಕೆಜಿಲಿ ಒಂದ್ ಕೆಜಿ ಉಳಿತು. ಆ ಒಂದ್ ಕೆಜಿನ ನಮಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ, ಕೃಷಿ ಇಲಾಖೆಯೊಳಗೆ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ತಂದು ಕೊಟ್ರೆ ನಿಮಗೆ ಸಮ ವೈಜ್ಞಾನಿಕವಾಗಿ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶ ಸಾರಜನಕ ರಂಜಕ ಪೊಟಾಸ್ ಆಗಿರ್ಬೋದು, ಜೊತೆಲಿ ಪಿಎಚ್ ರಸಸಾರ ಇರ್ಬೋದು ಅಥವಾ ಲಘು ಪೋಷಕಾಂಶಗಳನ್ನ ಇರ್ಬೋದು, ಇವುಗಳನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ವೈಜ್ಞಾನಿಕವಾಗಿ ಏನ್ ಬೇಕು, ಏನ್ ಎಷ್ಟೆಲ್ಲ ಇದೆ ಪ್ರಮಾಣದಲ್ಲಿ ಇದೆ, ಅದು ಯಾವ ಬೆಳೆಗೆ ಸೂಕ್ತ ಆಗುತ್ತೆ, ಮುಂದೆ ಸೂಕ್ತವಾಗಿರುತ್ತೆ ಬೆಳೆಗಳನ್ನ ನಿರ್ಧಾರ ಮಾಡಿ ಹೇಳ್ತಾರೆ. ಯಾವ್ದನ್ನ ಮುಂದೆ ನೀವು ಬೆಳಿಬೇಕು, ಯಾವ್ ಬಿಡಬೇಕು, ಯಾವ ಬೆಳೆನು ಸೂಕ್ತ ಆಗುತ್ತೆ ಅದಕ್ಕೆ, ಪ್ಲಸ್ ಯಾವ ಜಮೀನಿಗೆ ಏನ್ ಕೊರತೆ ಇದೆ, ಈ ಕೊರತೆ ಯಾವ ರೀತಿ ನೀಗಿಸಬೇಕು ಅನ್ನೋದು ಅದನ್ನ ಹೇಳ್ತೇವೆ ವೈಜ್ಞಾನಿಕವಾಗಿ. ಏನ್ ತುಂಬಬೇಕು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಈಗ ಇನ್ನೊಂದು ಪ್ರಶ್ನೆ ಸಾಹೇಬ್ರೆ, ಈಗ ಮಣ್ಣು ಸಂಗ್ರಹಣೆ ಮಾಡ್ತೀವಲ್ಲ ನಾವು, ಇದು ಯಾವ ಟೈಮಿಗೆ ತಗೋಬೇಕು? ನಾನು ಆಗ್ಲೇ ಹೇಳಿದ್ರೆ ಕಟಾವ್ ಆದ ನಂತರ ಇದನ್ನ ಮಾಡಿ ಅಂತ, ಯಾವುದೇ ಬೆಳೆ ಕಟಾವ್ ಆದ ನಂತರ ಮಾಡಿ ಅಂತ. ಆಗ್ಲೇ ಹೇಳಿದ್ರೆ ಕಟಾವಾದ ನಂತರ ಇದನ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಬೆಳೆ ಬೆಳೆಯಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ. ಕಮಲವ್ವ ಪಂಪನ್ ಗೌಡರು ಬತ್ತಾರ ಅನ್ನಂಗಿದ್ರೆ ನಾನು ಇನ್ನೂ ಒಂದಷ್ಟು ಕರ್ಕ ಬರುವೆ. ಈಗ ತಿಳ್ಕೊ ನಾವ್ ಹೇಳ್ತೀವಿ ನೆಕ್ಸ್ಟ್ ಕ್ರಾಂತಿ ಅಂತ ಆಗಬೇಕಾದ್ರೆ ಅದು ಯಾವ ಕ್ರಾಂತಿ ಆಗುತ್ತೆ ಅಂತ ಅಂದ್ರೆ ವೈಜ್ಞಾನಿಕವಾಗಿ ನಾನು ಈಗ ಹೇಳ್ಬೇಕು ಹಸಿರು ಕ್ರಾಂತಿ ಅಂತ ಬಂದ್ರೆ ಹಸಿರು ಕ್ರಾಂತಿ ನಂತರ ನೀವು ಬಿಳಿ ಕ್ರಾಂತಿ ಅಂತ ಬಿಳಿ ಕ್ರಾಂತಿ ಅಂತಂದ್ರೆ ಏನು ಹಾಲಿಂದ ನೆಕ್ಸ್ಟ್ ಎರಡನೇ ಸೆಕೆಂಡ್ ಹಸಿರು ಕ್ರಾಂತಿ ಆಗಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ರಾಂತಿ ಅಂತ ಏನಾಗಬೇಕಾಗಿತ್ತು ಅಂದ್ರೆ ಸೂಕ್ಷ್ಮಾಣು ಜೀವಿಗಳೇ ಅದಕ್ಕೆ ಮೂಲಾಧಾರ ಅಂತ. ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೇ ಮೂಲಾಧಾರ. ನಿಮ್ಮ ಮಣ್ಣಿನ ಫಲವತ್ತತೆ ಮಾಡಬೇಕು ಅಂತ ಸೂಕ್ಷ್ಮಾಣು ಜೀವಿಗಳಿರಬೇಕು. ಈಗ ನಾನು ವೈಜ್ಞಾನಿಕವಾಗಿ ನಿಮ್ಗೆ ಒಂದು ಮಾಹಿತಿ ಹೇಳ್ತೀನಿ, ಯಾಕಂದ್ರೆ ಅರಣ್ಯದಾಗಿರ್ತಕ್ಕಂಥ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಇಲ್ಲಿ ಜಮೀನಲ್ಲಿ ಇಷ್ಟೆಲ್ಲ ನಾವು ಗೊಬ್ಬರಗಳು ಹಾಕಿ ಗಿಡಗಳು ಬೆಳೆಸಿದ್ರು ತುಂಬಾ ಚೆನ್ನಾಗಿ ಬರೋದಲ್ಲ, ಕಾರಣ ಏನಿರ್ತದೆ ಹಾಗಾದ್ರೆ? ನಾನೇ ಪಂಪನ ಗೌಡರ ನೀವು ಏನಾರ ಅನ್ಕೊಳ್ಳಿ, ನಾವು ಜಮೀನ್ಗೆ ಹೋದಾಗ ನಮ್ಮ ಜಮೀನ್ ಪಕ್ಕದಲ್ಲೇ ಕಾಡು, ಆ ಕಡೆ ಕೆಲ ಬರೀ ಕಾಡೆ ಬರ್ತದೆ, ಸುಮ್ಮನೆ ನೋಡೋದು ನಾನು ಕಾಡ ಏನೇ ಹಿಂಗ್ ಬೆಳಕ ನಿಂತದಲ್ಲ, ಒಳ್ಳೆ ಗುಂಪು ಗುಂಪು ಆಗಿಕೋವ ಪೊದೆ ಪೊದೆಗಳ ತರ ಸೂರ್ಯನ ಕಿರಣವೇ ಬೆಳಕಿಲ್ಲ ಹಂಗ್ ಬೆಳೆದದೆ. ಈಗ ಇವರು ಪ್ರಾರಂಭದಲ್ಲಿ ಸಹಜ ಕೃಷಿ ಅಂದ್ರಲ್ಲ, ನನಗನ್ಸುತ್ತೆ ಈ ಅರಣ್ಯಗಳೆಲ್ಲ ಅವೆಲ್ಲ ಅವೆಲ್ಲ ಸಹಜ ಕೃಷಿಯಲ್ಲಿ ಇರವೆ. ಏನ್ ಪಂಪನಗೌಡ್ರೆ ಅದರಿಂದ ದಶಪುಷ್ಟವಾಗಿ ನಿಂತಿರೋದು. ಸ್ವಲ್ಪ ಅದಕ್ಕೆ ವೈಜ್ಞಾನಿಕವಾಗಿ ನಿಮ್ಗೆ ಹಿನ್ನೆಲೆ ಹೇಳ್ತಕ್ಕೆ ಏನಂದ್ರೆ, ಈಗ ಏನಾಗುತ್ತೆ ಅಂತ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಉದಾಹರಣೆ ನೋಡಿ, ಈಗ ಅರಣ್ಯದಾಗಿರ್ತಕ್ಕಂತ ಗಿಡದ ಮೇಲೆ ಎಲೆಗಳಿದಾವೆ, ಎಲೆ ಉದುರಿಸುತ್ತೆ, ಎಲೆ ಉದುರಿಸತಕ್ಕಂತ ಎಲೆ ಮಣ್ಣಿಗೆ ಬೀಳುತ್ತೆ, ಮಣ್ಣೆ ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಕಳಿತಂತ ಕಳಿಲಿಕ್ಕೆ ಪ್ರಾರಂಭ ಆಯ್ತು. ಸೂಕ್ಷ್ಮ ಜೀವಿಗಳು ಇದ್ರೆ ಕಳಿಲಿಕ್ಕೆ ಪ್ರಾರಂಭ. ನನಗೆ ಕಳಿತೈತಿ ಅಂದ್ಮೇಲೆ ಅಲ್ಲಿರ್ತಕ್ಕಂಥ ವಿನೇಂದ ಇರ್ತ ಕಳಿಲಿಕ್ಕೆ ಎಲೆಗಳು ಎರೆಹುಳು ಬಿದ್ದಂತ ಎಲೆಗಳನ್ನ ತಿನ್ನೋದಕ್ಕೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇದಾವೆ, ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಕೂಡ ಇದಾವೆ, ಉತ್ಪತ್ತಿ ಆಯ್ತವೆ. ಎರೆಹುಳುಗಳು ಏನ್ ಮಾಡ್ತವೆ, ಏನ್ ಕಸ ಕಡ್ಡಿ ಅಂದ್ರೆ ಜೀವಂತ ಇರದೇ ಇರತಕ್ಕಂಥ ವಸ್ತುಗಳು ತಿಂತವೆ. ಯಾವ ಎರೆಹುಳು ಜೀವಂತ ಇರತಕ್ಕಂಥ ವಸ್ತುಗಳು ತಿನ್ನೋದೇ ಇಲ್ಲ, ಅದು ರೈತರಿಗೆ ಮಾಹಿತಿ ಬೇಕು. ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಎರೆಹುಳು ಸರ್ ಬೇರೆ ತಿಂದ್ಬಿಡ್ತೇವೆ, ಯಾಕಂದ್ರೆ ಎರೆಹುಳು ತಂತ್ರಜ್ಞಾನ ಒಂದೈತೆ ಇರುನೆಲೆ ಕೃಷಿ ಅಂತ ನಾನು ಹೇಳ್ತಿದ್ದೆ. ಅಂದ್ರೆ ಎರೆಹುಳುಗಳನ್ನ ನೇರವಾಗಿ ಬಿಟ್ಟು ಕೃಷಿ ಮಾಡ್ತಕ್ಕಂಥ ಕೃಷಿ ಇರುನೆಲೆ ಕೃಷಿ ಅಂತ. ಅಂದ್ರೆ ಗೊಬ್ಬರ ಮಾಡಿ ಎರೆ ಗೊಬ್ಬರ ಮಾಡಿ ತಂದು ಜಮೀನಿಗೆ ಹಾಕೋದ್ರ ಬದಲಾಗಿ ಎರೆಹುಳಿಗೆ ಬೇಕಂತ ವಾತಾವರಣ ಸೃಷ್ಟಿ ಜಮೀನಲ್ಲೇ ಮಾಡ್ತಕ್ಕಂಥ ಸೃಷ್ಟಿ ವಾತಾವರಣ ಮಾಡಬಹುದು ಅಂತ, ಅದಕ್ಕೆ ಇರುನೆಲೆ ಕೃಷಿ ಅಂತ ಒಂದಿದೆ ತಂತ್ರಜ್ಞಾನ. ಕೆಲವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಬಹಳ ಚೆನ್ನಾಗಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಆ ತಂತ್ರಜ್ಞಾನಗಳು ಅಲ್ಲೂ ಚೆನ್ನಾಗಿ. ಇನ್ನೊಂದು ಪ್ರಶ್ನೆ ಅಂತ ತಡೆ ಕೇಳ್ಬಿಡ್ತೀನಿ ಸಾಹೇಬ್ರನ್ನ. ಈಗ ಈ ನಮ್ ಶಂಕರಣ್ಣನ ಜಮೀನೇ ಇದೆ, ಅವನ್ ಜಮೀನ್ ಹೆಂಗದೆ ಅಂದ್ರೆ ಒಂದ್ ಮೂರ್ನಾಲ್ಕು ಪಾತಿ ಒಂಥರದ ಮಣ್ಣದೆ, ಇನ್ನೊಂದ್ ಮೂರ್ನಾಲ್ಕು ಪಾತಿಲಿ ಇನ್ನೊಂದರ ಮಣ್ಣದೆ. ಈಗ ನಾವ್ ಹಂಗ ಮಣ್ಣು ತಕೋಬೇಕಾದಾಗ ಬೇರೆ ಬೇರೆ ಮಣ್ಣಿದ್ರೆ ಹೆಂಗೆ ಅದನ್ನ ಪರೀಕ್ಷೆ? ಎರಡು ತರದ ಮಣ್ಣು ಏನಾದ್ರೂ ಬಂತಂದ್ರೆ ನಾಲ್ಕು ಸ್ಯಾಂಪಲ್ಸ್ ಬೇರೆ ಬೇರೆನೆ ತೆಗಿಬೇಕು. ನಾನು ಫಸ್ಟ್ ಒಂದು ಮೆಥಡ್ ಹೇಳಿದೆ, ನಾಲ್ಕು ಸ್ಯಾಂಪಲ್ಸ್ ಅಂದ್ರೆ ಇದೇ ಮಣ್ಣಿನ ಸ್ಯಾಂಪಲ್ಸ್ ಬೇರೆ, ಆ ಮಣ್ಣಿನ ಸ್ಯಾಂಪಲ್ಸ್ ಬೇರೆ ತೆಗಿಬೇಕು, ಅದನ್ನೇ ಸ್ಯಾಂಪಲ್ ಸಪರೇಟ್ ಆಗಿ ಕೊಡಬೇಕಾಗುತ್ತೆ. ತಕ್ಷಣ ಕೊಟ್ಟರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲವನ್ನು ವೈಜ್ಞಾನಿಕವಾಗಿ ನಮ್ಮಲ್ಲಿ ಪರೀಕ್ಷೆ ಮಾಡಿಕೊಡ್ತೀವಿ. ಇನ್ನೊಂದು ನಮಗೆ ತಿಳ್ಕೊಳ್ಬೇಕಾಗಿದ್ದು ಸತ್ತಲ್ಲಿ ಬರೀ ಮಣ್ಣು ಅಂದಲ್ಲ, ವ್ಯಕ್ತಿವಾಗಿ ಪ್ರಕೃತಿವಾಗಿ ಸಿಗ್ತಕ್ಕಂಥ ನೀರು ಕೂಡ ಅವಶ್ಯಕತೆ. ಎಲ್ಲಾ ಮಣ್ಣಲ್ಲಿ ಎಲ್ಲಾ ನೀರಿನಲ್ಲಿ ಎಲ್ಲಾ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದರದ್ದು ಪಿ ಎಚ್ ನ ರಸಸಾರದ ಆಧಾರದ ಮೇಲೆ ಬೆಳೆಗಳಿಗೆ ಸಿಗುತ್ತವೆ. ಜೊತೆಗೆ ಬದಿಗದೆ ಇರ್ತಾವಲ್ಲ ಅಲ್ಲಿದ್ ಹೆಂಗ್ ಮಾಡಿಸೋದವ್ ನೀ? ಹೌದು, ಈಗಾಗಲೇ ಹೇಳ್ತಿದ್ರು ಅವರು, ಕೆಲವೊಂದ್ಸಲ ನೀರು ನಿಮ್ಗೆ ಕೆಲವೊಂದ್ಸಲ ಬಂದ್ರೆ ನೀರು ಕೆಲವರು ಹೇಳ್ತಿರ್ತಾರೆ, ಸಾಮಾನ್ಯವಾಗಿ ಹಳ್ಳಿಗಳ ರೈತ ನಿಂತಾಗ ಸ್ವಲ್ಪ ನೀರು ಉಪ್ಪಿದೆ ಸರ್, ಉಪ್ಪಿದೆ, ಕೆಲವು ನೀರು ಕರ್ಲಾಗ್ತದೆ, ಜಮೀನುಗಳು ಬಿಟ್ಟೆ ನೀರು ಕರ್ಲು ಬರ್ತದೆ, ಅಂದ್ರೆ ಸುಣ್ಣದಾಂಶ ಬರ್ತದೆ. ಈಗ ನೀರು ಆತರ ಏನಾದ್ರು ಇದ್ರೆ ಬೆಳೆ ಮೇಲೆ ಎಫೆಕ್ಟ್ ಆದ? ಹೌದು, ನಿಜವಾಗಿ. ಯಾಕೆ ಅಂತಂದ್ರೆ ಮಣ್ಣು ನೀರಿನಲ್ಲಿರ್ತಕ್ಕಂತ ರಸಸಾರ ಬಹಳ ಮುಖ್ಯ. ಅದಕ್ಕೆ ನಾನು ರೈತರಿಗೆ ಇಷ್ಟಪಡೋದು ಏನಂತಂದ್ರೆ, ನೀರು ಪರೀಕ್ಷೆ ಬಹಳ ಮುಖ್ಯ. ಹರಿ ನೀರಿನ ಬಗ್ಗೆ ವಿಚಾರ ಮಾಡಬೇಡಿ, ಕಾವೇರಿ ಕಬಿನಿ ಏನು ಹರಿತವೆ ಅಥವಾ ಯಾವ್ದೇ ನದಿಗಳು ಹರಿತವೆ, ಹರಿಯ ನೀರಿನ ಬಗ್ಗೆ ವಿಚಾರ ಮಾಡಬೇಡಿ. ಯಾರು ಬೋರ್ ಏನಾದ್ರೂ ಹಾಕಿದ್ರಿ ಅಂತಂದ್ರೆ ನಿಮ್ಮ ನೀರನ್ನ ನೀವು ರೈತರುಗಳೇ ಪರೀಕ್ಷೆ ಮಾಡ್ಕೋಬಹುದು, ಬಹಳ ಸರಳ ರೀತಿಯೊಳಗೆ. ವೈಜ್ಞಾನಿಕವಾಗಿ ನಾವು ಮಾಡ್ತೀವಿ, ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ಬೇಕಾಗಿತ್ತಂದ್ರೆ ರೈತರು ಬೋರು ಕನಿಷ್ಠ ಅಂದ್ರೆ ಒಂದು ಅರ್ಧ ತಾಸು ಮುಕ್ಕಾಲ್ ತಾಸು ಬೋರ್ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಸ್ಟಾರ್ಟ್ ಅರ್ಧ ತಾಸು ಮುಕ್ಕಾಲ್ ತಾಸು ಆದ್ಮೇಲೆ ನೀರು ಒಂದ್ ಅರ್ಧ ಲೀಟರ್ ನಲ್ಲಿ ನೀರ್ ತಂದು ಅಂದ್ರೆ ಮೇಲ್ಗಡೆ ಇರೋ ನೀರೆಲ್ಲ ಹೊರಗಡೆ ಬರಬೇಕು. ವಾಸ್ತವ ಸ್ಥಿತಿ ಇರೋದಿಲ್ಲ. ಸರಿ ಸರಿ ಸರಿ ಸರಿ. ಒಂದ್ ಅರ್ಧ ಗಂಟೆ ಆದ್ಮೇಲೆ ತಂದು ನೀರು ನಮ್ಗೆ ಕೃಷಿ ಜ್ಞಾನ ಕೇಂದ್ರ ಕೊಟ್ರೆ ಅದು ಪ್ಯೂರ್ ಪ್ಯೂರ್ ಆ ನೀರನ್ನ ನಾವು ಟೆಸ್ಟ್ ಮಾಡ್ತೀವಿ. ಬಟ್ ರೈತರು ಹಳ್ಳಿಗಳಿಗೆ ಹೆಂಗ್ ಪ್ರಯತ್ನ ಮಾಡ್ಕೋಬಹುದು, ಟೆಸ್ಟ್ ಮಾಡ್ಕೋಬಹುದು, ಬಹಳ ಸರಳ ರೀತಿಯೊಳಗ. ಅದೊಂದ್ ಹೇಳಿ ಮುಖ್ಯ, ಬಹಳ ಮುಖ್ಯ ರೈತರಿಗೆ. ಅದು ಕುಡಿಲಿಕ್ಕೆ ಯೋಗ್ಯವಾಗಿದೆ ಇಲ್ಲ ಅನ್ನೋದು ಟೆಸ್ಟ್ ಮಾಡ್ಕೋಬಹುದು. ಅದನ್ನ ಬಹಳಷ್ಟು ರೈತರುಗಳೆಲ್ಲ ಸರ್ ನಮ್ಮಲ್ಲಿ ಕ್ಲೋರೈಡ್ ಇದೆ, ಕುಡಿದ್ರೆ ಕಾಲ್ ಹಿಡಿತದೆ ಕೈ ಹಿಡಿತದೆ, ಇದೆಲ್ಲ ಬಹಳಷ್ಟು ಜನ ಇರ್ತಾರೆ. ವೈಜ್ಞಾನಿಕವಾಗಿ ಹೆಂಗ್ ಟೆಸ್ಟ್ ಮಾಡ್ಕೋಬಹುದು ತಮ್ಮ ನೀರು ಅಂದ್ರೆ, ಯಾರ ರೈತರು ಬೋರ್ ಹಾಕಿದ್ರಿ ಅಂತಂದ್ರೆ ಸ್ಟಾರ್ಟ್ ಮಾಡ್ಬಿಡಿ ಬೋರ್ನ, ಅರ್ಧ ತಾಸು ಆದ್ಮೇಲೆ ಒಂದು 10 ಲೀಟರ್ ನೀರು ತಗೊಳ್ಳಿ, ಒಂದು ಬಕೆಟ್ ತಗೊಳ್ರಿ, ಬಕೆಟ್ ತುಂಬಾ ಫುಲ್ ನೀರು ತಗೊಳ್ರಿ, ಆ ಬಕೆಟ್ ನೀರಿಗೆ ಒಂದು ಮೊಟ್ಟೆ ತಗೊಳ್ರಿ, ಕೋಳಿ ಮೊಟ್ಟೆ ತಗೊಳ್ರಿ, ಯಾವ್ದು ನಾಟಿ ಕೋಳಿ ಅಥವಾ ಹೈಬ್ರಿಡ್ ಅಂತ ಕೇಳ್ಬೇಡಿ, ಮೊಟ್ಟೆ ಚೆನ್ನಾಗಿರ್ಬೇಕಷ್ಟೇ. ಕಾನ್ಸೆಪ್ಟ್ ಇಷ್ಟೇ, ಮೊಟ್ಟೆ ಚೆನ್ನಾಗಿರ್ಬೇಕು, ಅದು ಹೈಬ್ರಿಡ್ ದರ ಆಗಿರ್ಲಿ ಅಥವಾ ನಾಟಿದಾಗಿ. ಆ ಮೊಟ್ಟೆ ತಗೊಂಡು ನೀವೇನ್ ಬಕೆಟ್ ನೀರ್ ಇಟ್ಕೊಂಡಿರ್ತೀರಿ, ಆ ಬಕೆಟ್ ನೀರ್ ಒಳಗ ಬಿಡ್ರಿ, ಮೊಟ್ಟೆನ ಜಸ್ಟ್ ನೀರ್ ಒಳಗ ಬಿಡ್ರಿ. ಒಡದ್ಬಿಟ್ಟು ಬಿಡಂಗಿಲ್ಲ. ನೇರವಾಗಿ ಮೊಟ್ಟೆನ್ನ, ನೇರವಾಗಿ ಇರ್ತಕ್ಕಂಥ ಮೊಟ್ಟೆನ್ನ, ಉಂಡುಂಡೆ ಮೊಟ್ಟೆನ, ಬುಂಡುಂಡೆ ಮೊಟ್ಟೆನ್ನ ನೀರ್ ಒಳಗ ಬಿಡ್ರಿ. ಒಂದೇ ಒಂದೇ ಒಂದೇ ಒಡಿಬಾರ್ದು. ಒಡದ್ ಬಿಟ್ಟು ನಾನು ಹಂಗನ್ಕಂಡಿದ್ದೆ, ಒಡದ್ ಬಿಟ್ಬಿಟ್ಟು ನೀರಲ್ಲಿ ಕಲಸ್ಬಿಟ್ಟು ಟೇಸ್ಟ್ ಮಾಡ್ತಾರೆ ಅಂತ ಹಂಗಲ್ಲ. ಇದು ಬಹಳ ಸುಲಭವಾಗಿ ಹೇಳ್ತಾವ್ರೆ. ನೀರನ್ನು ಮೊಟ್ಟೆ ಬಿಟ್ರಿ ಅಂತಂದ್ರೆ, ಹಾಕಿದ ಮೊಟ್ಟೆ ತಕ್ಷಣ ಹೋಗಿ ತಳ ಕುಂತ್ಕೊಂತ ಅಂತಂದ್ರೆ, ಆ ನೀರು 100% ಪ್ಯೂರ್ ನೀರು, ಶುದ್ಧವಾದಂತ ನೀರು. ಹಾಕಿದ ತಕ್ಷಣ ಮೊಟ್ಟೆ ಹೋಗಿ ತಳ ಕುಂದಿರ್ಬೇಕು. ಅದರ ಅರ್ಥ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗಿದೆ, ಎಲ್ಲ ಬೆಳೆ ಬೆಳಿಲಿಕ್ಕೆ ಯೋಗ್ಯವಾಗಿದೆ. ಹಾಕಿದ ಮೊಟ್ಟೆ ತಕ್ಷಣ ಬಂದ್ ಮೇಲೆ ನಿಂತ್ಕೊಂಡ್ಬಿಟ್ರೆ, ಅಂದ್ರೆ ತಳಕ್ ಕುಂದ್ರೋದು ಬದಲಾಗಿ ಮೇಲ್ ಬಂದ್ ನಿಂತ್ಕೊಂತಂದ್ರೆ, ಆ ನೀರ್ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ, ಯಾವ ಬೆಳೆ ಬೆಳಿಲಿಕ್ಕೆ ಯೋಗ್ಯವಾಗಿ. ಈಗ ಮಧ್ಯ ನಿಂತ್ಕೊಂಡ್ಬಿಡ್ತಪ್ಪ. ಎಸ್, ಕೆಲವೊಂದ್ಸಲ ಮೊಟ್ಟೆ ಅವ್ರು ಹೇಳ್ದಂಗೆ ಏನಾಗ್ಲಿ ಅಂದ್ರೆ, ತಳಕ್ ಹೋಗಲ್ಲ ಕೆಲವೊಂದ್ಸಲ ಮೊಟ್ಟೆ, ಮೇಲಕ್ಕೂ ಬರಲ್ಲೂ ಬರಲ್ಲ ಅಂದ್ರೆ ಕೆಳಗ್ ಹೋಗುತ್ತೆ ಮೇಲ್ ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ಈ ನೀರಿನಲ್ಲಿ ಕೆಲವೇ ಬೆಳೆಗಳನ್ನ ಬೆಳಿಬೇಕು ಅಂತ. ಅರ್ಥ ಆಯ್ತಾ? ನಿಂತರ ನಿಂತರ ಅಂತ ನೀರಿನಲ್ಲಿ ವೈಜ್ಞಾನಿಕ ಪರೀಕ್ಷೆ ಅತ್ಯವಶ್ಯಕ. ಯಾಕಂದ್ರೆ ಯಾವ ಬೆಳೆ ಸೂಕ್ತ ಅಂತ ತಿಳ್ಕೊಬೇಕಲ್ಲ. ಅದು ವೈಜ್ಞಾನಿಕ ನಾನು ಹೇಳಿದೆ, ಕೆಳಗೆ ಬಂದ್ರು ಪ್ರಾಬ್ಲಮ್ ಇಲ್ಲ ರೈತರಿಗೆ, ಮೇಲ್ ಬಂದ್ರೆ ಸಮಸ್ಯೆ ಕಷ್ಟ ಆಗ್ತದೆ. ಬೇರೆ ವಿಧಾನಗಳಿದಾವೆ, ಸಾಫ್ಟ್ನರ್ ಇದಾವೆ, ಬೇರೆ ಬೇರೆ ವೈಜ್ಞಾನಿಕ ವಿಧಾನಗಳಿದಾವೆ, ಬಟ್ ಕಷ್ಟ ಆಗ್ತದೆ. ಬಟ್ ಮಧ್ಯದಲ್ಲಿ ನಿಂತಾಗ ಕಂಪಲ್ಸರಿ ಆಗಿ ವೈಜ್ಞಾನಿಕವಾಗಿ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಆ ನೀರಿಗೆ ಯಾವ ಬೆಳೆ ಸೂಕ್ತ ಅನ್ನೋದು ರೈತರು ತಿಳ್ಕೊಳ್ಳಬೇಕು. ಇದನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಬೋರ್ಗಳಿಗೆ ಬೋರ್ ನೀರುಗಳನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಸಾಹೇಬರ್ಗೆ ಈ ಹೊಳೆ ಬದಿಲಿ ಒಂದಷ್ಟು ಗದ್ದೆ ಇದೆ ನಮ್ದು, ಯಾವಾಗ್ಲೂ ಒದ್ದೆ ಆಗಿರುತ್ತೆ ನೀರು, ಅಲ್ಲಿ ಒಣಗಕ್ಕಿಲ್ಲ ನೀರು. ಅಲ್ಲಿದ್ ಮಣ್ಣು ಹೆಂಗ ಪರೀಕ್ಷೆ ಮಾಡಿಸ್ಕೊಳ್ಳೋದು? ಅದನ್ನ ಕಷ್ಟ ಆಗ್ತದೆ ನಿಮ್ಗೆ. ಯಾಕಂದ್ರೆ ಹರಿಯ ನೀರಿನಲ್ಲಿ ಕಂಟಿನ್ಯೂಸ್ ಹರಿತಾ ಇತ್ತಂತಂದ್ರೆ ಅದರಲ್ಲಿ ಕ್ಷಾರದ ಅಂಶ ಬರ್ಲಿಕ್ಕೆ ಚಾನ್ಸ್ ಇರ್ತದೆ, ಚೌಳ ಅಥವಾ ಕ್ಷಾರ ಮಣ್ಣಿಗೆ ಹೋಗ್ತದೆ. ಅದು ಕಂಪಲ್ಸರಿ ಅಂದ್ರೆ, ಯಾವಾಗ ನೀರು ಕಡಿಮೆ ಆದ ಮೇಲೆ ಆ ನೀರನ್ನ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಈಗ ಗೌಡ್ರೆ, ಆ ರಾಘಣ್ಣ ಏನ ಬಂದಿರ್ಬೇಕು, ನಿಮ್ಮನ್ನ ಹೆಂಗೋ ಇನ್ನು ಊರು ತಲುಪಿಸ್ಬೇಕು. ಈ ಬಸ್ ಹೋಗವ ಕಮಲಕ್ಕ, ಏನಾರು ಮಾಡಿದ್ರೆ ಬಸ್ ತಂದ್ಬಿಡ. ಆಮೇಲೆ ಇನ್ನೊಂದ್ ವಿಷಯ, ಈಗ ಪಂಪನ್ ಗೌಡ್ರ ಎದುರುಗಡೆನೆ ಹೇಳ್ತೀವಿ, ಇವ್ ನಿಧಾನಲ್ಲ, ಇವನು ನಾಳೆ ಬತ್ತಾನೆ ಆಯ್ತಾ, ನೀರ್ ಮಡಿಕೊಂಡಿವಿ ಕೋಳಿ ಮೊಟ್ಟೆ ಎತ್ಕೊಂಬಾ ಅಂತ. ಯಾವ್ದೇ ಕಾರಣಕ್ಕೂ ನೀನ್ ಬಗ್ಬೇಡ ಆಯ್ತಾ. ಅಂದ್ರೆ ನೀ ಹೇಳ್ತಿರೋದು ಕೋಳಿ ಮೊಟ್ಟೆ ಕೊಡ್ಬೇಡ ಅಂತ. ಇನ್ನು ನಾಳೆಯಿಂದ ನೀನ್ ಶುರು ಹಚ್ಕೋತೀಯ ಈಗ ಬಕೆಟ್ ಅಲ್ಲಿ ನೀರ್ ಇಟ್ಕೊಳ್ಳೋದು. ಇನ್ನೇನ್ ಇಷ್ಟು ಸುಲಭದಲ್ಲಿ ಮಾಡ್ಬೋದಲ್ಲ ಸುಬ್ಬಣ್ಣ, 4 ಬೋರವೇ ನಾವು. ಈಗ ಅವ್ರೊಂದ್ ವಿಷಯ ಹೇಳವ್ರೆ, 4 ಬೋರ್ಗೂ ಇದೆ, ಕೋಳಿ ನಿನ್ನ ಹತ್ರನೇ ಐತೆ, ಆ ಮೊಟ್ಟೆನ ಅಲ್ಲೇ ಇಟ್ಕೊಂಡು ಉಪಯೋಗಿಸು, ಇಲ್ಲಿ ತಂಗ್ ಬರ್ಬೇಡ. ಸರಿ ಸರಿ, ಭಯ ದಲ್ಲ ಕೋಳಿ ಮೊಟ್ಟೆ ಒಡದ್ಬಿಟ್ಟು ಹಾಕ್ಬೇಕ ಅಂತ ಕೇಳದ್ನಲ್ಲ, ಎಲ್ಲಿ ಮೊಟ್ಟೆ ವೇಸ್ಟ್ ಆಗೋದು ಅಂತ ಅವ್ನಿಗೆ. ಆಮೇಲೆ ಅದಲ್ಲ ಕನಪ್ಪ, ತಿಳ್ಕೊಬೇಕಲ್ವಾ ರಾಜಣ್ಣ. ನೋಡು, ಒಳ್ಳೆ ವಿಜ್ಞಾನಿಗಳು ಬಂದಾದ್ಮೇಲೆ ಇವ್ರು ಬಂದಿರೋದೇ ಹೆಚ್ಚು ನಮ್ಮೂರಿಗೆ, ಸುಲಭದಲ್ಲಿ ಬಂದ್ಬಿಟ್ಟಾರ ಅವ್ರು. ಈಗ ಮಾತ ಕಮ್ಮಿ ಮಾಡು, ಕಮಲಕ್ಕ ಅದೇನ ತಿಂಡಿ ಕೊಡ್ತಾಳ ಈಗ ಸಾಹೇಬರಿಗೆ. ಸ್ಪೆಷಲ್ ಅಂದ್ರೆ ಮುದ್ದೆ, ನಮ್ಮ ರಾಜಣ್ಣ ಸೊಪ್ಪಿಡ್ಸ್ಕೊಟ್ಟಿಲ್ವಾ, ಸೊಪ್ಪು ಕಾಳು ಹಾಕಿ. ಇನ್ನೇನ ಸಾವಯವ ಆಯ್ತಾರ, ಅದು ಸಹಜ ತಿಂಡಿ ಕಂತ ಮತ್ತೆ ತಗೊಂಬರವ. ಈಗ ಗೌಡ್ರನ್ನ ಇವತ್ ಬಸ್ ಹತ್ತಿಸ್ಬಿಟ್ಟು ಕಳಿಸ್ತೀನಿ, ಮುಂದಿನ ಸಲ ಬಂದಾಗ ಗೌಡ್ರೆ ಬಿಡುವಾಗಿದ್ದಾಗ ವಸಿ ಬನ್ನಿ. ಹೇಳ್ದಂಗೆ ಇನ್ನೊಂದ್ 4 ದಿನ ಸೇರ್ಸವ, ಇನ್ನೊಂದಿಷ್ಟು ವಿಷಯ ಮಾತಾಡವ. ಇದನ್ನ ಪೂರ್ತಿ ಕೇಳ್ಸವ್ ಬಿಡು, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇರ್ಲಿ, ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟರೋಗ ಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ನಿಮ್ ಮನೆ ಹತ್ರ ತರಕಾರಿಗೆ ತರಕಾರಿ ಬೆಳೆಯಕ್ಕೆ ಖಾಲಿ ಜಾಗ ಐತೆನ? ಹ್ಞೂ ಸರ್ ಐತೆ. ಯಾಕ್ ಸರ್ ಸ್ಕೂಲಿಗೆ ಬರ ಬಿಟ್ಟು ತರಕಾರಿ ಬೆಳೆಯೋದ? ಹಂಗಲ್ಲ ಕಂಡ, ಗ್ರಾಮ ಪಂಚಾಯತಿಯವರು ಉದ್ಯೋಗ ಖಾತ್ರಿನಾಗೆ ಪೌಷ್ಟಿಕತ್ವದ ಸ್ಕೀಮ್ ಮಾಡವ್ರೆ. ಹೋಗಿ ನಿಮ್ಮ ಅಪ್ಪಗೆ ಹೇಳು. ಸರಿ ಸರ್, ಅದರಲ್ಲಿ ನಮಗೇನ್ ಹೆಲ್ಪ್ ಮಾಡ್ತಾರೆ ಸರ್? ಮನೆ ಸುತ್ತ ಇರೋ ಜಾಗದಲ್ಲಿ ಕರಿಬೇವು, ನುಗ್ಗೆ, ಪೇರಲ, ಮಾವು, ನೆಲ್ಲಿ, ಸೀತಾಫಲ ಗಿಡಗಳನ್ನ ಹಾಕೋಕೆ ಅಂತ 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಹೌದಾ ಸರ್? ಹಂಗಾರ ಈಗ್ಲೇ ಹೋಯ್ತೀನಿ ಸರ್. ನಮ್ಮ ಅಪ್ಪ, ನಮ್ ದೊಡ್ಡಪ್ಪ ಎಲ್ರಿಗೆ ಹೇಳ್ತೀನಿ. ಮತ್ತೆ ಸ್ಕೂಲು? ಹ್ಞೂ ಸರ್, ಬರ್ತೀನಿ. ಉದ್ಯೋಗ ಖಾತ್ರಿಯಡಿ ಪೌಷ್ಟಿಕ ತೋಟ ನಿರ್ಮಿಸಿಕೊಳ್ಳಲು ಇಂದೇ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ ಸಂಖ್ಯೆ 1800425866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಮೂಲಕ ಬೇಡಿಕೆ ಸಲ್ಲಿಸಿ. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ 14 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಮಾರ್ಚ್ 15 ಮಂಗಳವಾರ. ಅದೇ ಈಗ ಅವರು ನಮ್ಗೊಂದು ಟ್ರೈನಿಂಗ್ ಕೊಟ್ರು, ನಮ್ಮೂರಿನಲ್ಲೂ ಟ್ರೈನಿಂಗ್ ಕೊಟ್ರು, ಮತ್ತೆ ಮೈಸೂರಲ್ಲೂ ಟ್ರೈನಿಂಗ್ ಕೊಟ್ರು. ನಮ್ಮ ರೈತರುಗಳೆಲ್ಲ ಸೇರಿಸ್ಕೊಂಡು ಅದನ್ನ ಭೂಮಿನ ಫಲವತ್ತತೆ ಯಾವ ರೀತಿ ಮಾಡಿಕೊಂಡು ನಾವು ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಬಿಟ್ಟು ಅದರಲ್ಲಿ ಅವರು ಟ್ರೈನಿಂಗ್ ಕೊಟ್ಟಾಗ ನಮ್ಗೆ ದ್ವಿದಳ ಧಾನ್ಯಗಳು ಹಾಕ್ಸಿದ್ರು ಫಸ್ಟ್. ಈ 9 ತರದ ಏನ್ ದ್ವಿದಳ ಧಾನ್ಯಗಳು ಬರ್ತದೆ, 9 ತರ ದ್ವಿದಳ ಧಾನ್ಯಗಳನ್ನ ನಮ್ಮ ಭೂಮಿಗೆ ಹಾಕ್ಸಿ ಅದನ್ನ 45-55 ದಿನಗಂಟ ಅದ್ ಬಿಟ್ಟು ಅದನ್ನ ಮಲ್ಚಿಂಗ್ ಮಾಡೋದು ಅದನ್ನ ಭೂಮಿಗೆ. ಮಾರ್ಚ್ 16 ಬುಧವಾರ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ. ಆಲ್ಮೋಸ್ಟ್ ಅಲ್ಲಿ 80% ಏನ್ ಮಾಡ್ತೀನಿ ಕೊಡಿಯ ಗೊಬ್ಬರ ಮೇನ್ ಪ್ರಿಫರೆನ್ಸ್. ನಾವು ಇಲ್ಲಿ 1 25 kg ಬ್ಯಾಗ್ಗೆ 2,500 ರೂಪಾಯಿ ಕೊಡ್ತೀವಿ. 1 ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಟ್ಟರೆ ತಗೊಂಡ್ ಆಗ್ತಾನೆ. 10 ಮೂಟ ಕಟ್ಟೋದ್ರ ಬದಲು 10 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿಸ್ತು ಅಂತಂದ್ರೆ ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಕ್ ಆಗಲ್ಲ. ಒಳ್ಳೆ ಗ್ರೋತ್ ಕೊಡ್ತಾ ಇದೆ ಅದು. ಅದನ್ನ ಬಿಟ್ರೆ ಅಳಗಚ್ಚಿ ಕಬ್ಬನ್ ಫ್ಯಾಕ್ಟ್ರಿ ಅಳಗಚ್ಚಿ ಬರುತ್ತೆ, ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬಿಟ್ಟು ಕೊಳೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಾರಿ ಆಗ್ತು ಅಂತಂದ್ರೆ ಸಾಕು ಸರ್ ಅದು. ಮಾರ್ಚ್ 17 ಗುರುವಾರ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪ ವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನ. ಕುಯ್ಲು ಮಾಡುವಂತ ಸಂದರ್ಭದಲ್ಲಿ ನಾವು ಯಂತ್ರಕ್ಕೆ ಉಪಯೋಗ ಮಾಡಿದಾಗ ಕಾಳನ್ನು ತೆಗೆದುಕೊಂಡು ಉಳಿದಿರ್ತಕ್ಕಂಥ ಮೇವು ಬಹಳಷ್ಟು ಹಾಗೆ ನಷ್ಟ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ನಷ್ಟವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಯಾಂತ್ರೀಕರಣಕ್ಕಿಂತ ನಾವು ಕೈಯಿಂದ ಕುಯ್ಲು ಮಾಡುವಂತ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮೇವನ್ನ ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮಾರ್ಚ್ 18 ಶುಕ್ರವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ ಅವರೊಂದಿಗೆ ಮಾತುಕತೆ. ಆ ಒಂದು ದುಂಡಾಣುಗಳನ್ನ ನಾವು ಮಣ್ಣಿಗೆ ಸೇರಿಸಿದ್ದಲೇ ಆದಲ್ಲಿ ಇದು ಏನ್ ಮಾಡುತ್ತೆ, ಆ ಒಂದು ರಂಜಕವನ್ನ ಕರಗಿಸುತ್ತೆ. ಅಂದ್ರೆ ಅವುಗಳ ನಡುವಿನ ಒಂದು ಬಾಂಧವ್ಯ ಏನಿದೆಯೋ ಆ ಬಾಂಡೇಜ್ ಅನ್ನ ಅದು ತನ್ನ ಒಂದು ಆಮ್ಲದ ಮೂಲಕ ತಾನು ಸವಿಸುವ ಒಂದು ಆಮ್ಲದ ಮೂಲಕ ಅದರ ಒಂದಿನ ನಡುವಿನ ಬಾಂಧವ್ಯನ್ನ ಕಿತ್ತಾಕೋದ್ರಿಂದಾಗಿ ಆ ಒಂದು ಫಾಸ್ಫೇಟ್ ಅಂಶ ನಮ್ಮ ಮಣ್ಣಿಗೆ ಲಭ್ಯ ಆಗ್ತಾ ಹೋಗುತ್ತೆ, ಅದನ್ನ ನಮ್ಮ ಸಸ್ಯ ಪಡೆದುಕೊಂಡು ಬೆಳೀತಾ ಹೋಗುತ್ತೆ. ಮಾರ್ಚ್ 19 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ಹೇಳಪ್ಪ, ನೀನೀಗ ಅಭ್ಯರ್ಥಿ ಆಯ್ತೀಯೋ ಇಲ್ಲ ಇವ್ರನ್ನ ಮುಂದಕ್ಕೆ ಊರಿಗೆ ಹೋಗಿ ಕೇಳ. ಅದ್ಯಾಕೆ ಬಂಗಂದಿಯೇ, ಅದೆಂತದ ಮಿಷನ್ ಬೇರೆ ಕೊಟ್ಟರಂತಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಸುಬ್ಬಣ್ಣ ಮುಂದಿನ ಊರಿಗೆ ಹೋಗ್ಲಿ ಕೇಳಲಿ ಅಂತ ಹೇಳ್ತಿದ್ಯಲ್ಲ. ನಾನ್ ಯಾಕೆ ಅಭ್ಯರ್ಥಿ ಆಗ್ಬೇಕು, ನಾನ್ ಯಾಕೆ ಅಭ್ಯರ್ಥಿ ಹಂಗೆ, ನಾನ್ ಯಾಕೆ ಅಭ್ಯರ್ಥಿ ಆಗ್ಬೇಕು ಅಂತ ಕೇಳಲಿಲ್ಲ. ಈ ಅಭ್ಯರ್ಥಿ ಏನ್ ಅಭ್ಯರ್ಥಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದು. ಇನ್ನೇನ್ ಎಲ್ಲ ಹೆಸರು ನಿಲ್ಲಿಸ್ತೀವಿ ಕಣಪ್ಪ, ಹಂಗೇನಾದ್ರು ಮಾಡ್ಗಿಡ್ಬಿಟ್ಟಿ ಆಮೇಲೆ ಹಂಗೆಲ್ಲ ಮಾಡಕ್ ನಿಮ್ ಗುರು ಎಲ್ ಬಿಟ್ಟಾನು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.